ಹಾಗಿದ್ರೆ ಇಲ್ಲಿ ಏನೇನು ಬೆಳೆಗಳು ಬೆಳೀತಾರೆ ಜಮೀನಲ್ಲಿ? ನಾವು ಏನ್ ಸಹ ಇವಾಗ ನೀರಾವರಿ ಇತ್ತು ಸಹ, ಈಗ 20 ವರ್ಷದಿಂದ ನೀರಾವರಿ ಮಾಡಿದೀವಿ ಸರ್. ಆ ನೀರಾವರಿ ಈಗ ನೀರಿಲ್ಲ ಸರ್, ಈಗ 5 ವರ್ಷದಿಂದ ನೀರಿಲ್ಲ ಸರ್. ಅದನ್ನೇ ಬೆದಲ್ ಮಾಡ್ಕೊಂಡು ಹೋಗ್ತಾ ಇದೀವಿ ಸರ್. ಮತ್ತೆ ಶೇಂಗಾ ಹಾಕ್ತಿವಿ, ತೊಗರಿ ಹಾಕ್ತಿವಿ ಅಷ್ಟೇ ಸರ್. ಅದ್ರ ಜೊತೆಗೆ ಒಂದು ಸ್ವಲ್ಪ ಪಟ್ಲಿ ಮರ್ಯಾದೆ ಇದು ಸಾಕೊಂಡು ಮಾಡ್ತಾ ಇದೀವಿ ಸರ್. ನಾವು ಅದೇ ಜೀವನ ಸರ್, ಕೆಲ್ಸಕ್ಕೆ ಹೋಗೋದು ಬರೋದು ಅದೇ ಜೀವನ ಮಾಡ್ತಾ ಇದೀವಿ ಸರ್. ಮತ್ತೆ ಇನ್ನೇನು ಮಾಡೋದು, ಮಕ್ಕಳಿದಾವೆ ಓದಕ್ಕೆ ಹೋಗ್ತವೆ, ಅವಕ್ಕೆಲ್ಲ ಮತ್ತೆ ಕೆಲ್ಸಕ್ಕೆ ಹೋಗಿ ಜೀವನ ಹಂಗೆ ಮಾಡ್ತಾ ಇದೀವಿ ಸರ್. ಈಗ ಪ್ರತಿ ವರ್ಷನೂ ಶೇಂಗಾ ಹಾಕ್ತಾರ, ಏನಾದರೂ ಬೆಳೆ ಪರಿವರ್ತನೆ ಮಾಡ್ತಾರೆ? ಒಂದು ವರ್ಷ ಶೇಂಗಾ ಹಾಕೋದು, ಒಂದು ವರ್ಷ ಸೂರ್ಯಕಾಂತಿ ಹಾಕೋದು, ಒಂದು ವರ್ಷ ಹತ್ತಿ ಹಾಕೋದು, ಒಂದು ವರ್ಷ ಮೆಕ್ಕೆಜೋಳ ಹಾಕೋದು, ಈ ಥರನೂ ಮಾಡ್ತಾರೆ? ಇಲ್ಲ ಸರ್, ನಮಗೆ ಒಂದು ಸ್ವಲ್ಪ ಎಲ್ಲ ಇರೋದು, ಅದಕ್ಕೋಸ್ಕರ ನಾವು ಶೇಂಗಾನೇ ಹಾಕೋದು ಸರ್. 25 ಸೇರು 30 ಸೇರು ಶೇಂಗಾ ಹಾಕ್ಬಿಡ್ತೀವಿ, ಅದೇ ನಮಗೆ ಸರ್. ಇನ್ನೇನಿಲ್ಲ ನಮಗೆ, ಸೂರ್ಯಕಾಂತಿ ಹಾಕಿದ್ರೆ ಸ್ವಲ್ಪ ಬೆಳೆ ಆಗುತ್ತೆ, ಮಳೆ ಬಂದ್ರಂತೂ ಸರಿ, ಮಳೆ ಬರ್ದಿದ್ರೆ ಶೇಂಗಾ ಆದರೆ ಆಗ್ತದೆ ಸರ್. ಸೂರ್ಯಕಾಂತಿ ಆದರೆ ಅಲ್ಲಿಗೆ ಇದೇನಾಗಿ ಹೋಗ್ಬಿಡುತ್ತೆ ಸರ್. ಅದಕ್ಕೋಸ್ಕರ ನಾವು ಶೇಂಗಾನೇ ಹಾಕೋದು ಸರ್. ಹಾಗಿದ್ರೆ ಈಗ ಶೇಂಗಾ ಬಿತ್ತನೆ ಮಾಡೋದಕ್ಕಿಂತ ಮುಂಚೆ ಭೂಮಿನ ಯಾವ ರೀತಿ ತಯಾರಿ ಮಾಡ್ಕೊಳ್ತೀರಮ್ಮ? ಸರ್ ಮೊದಲು ಎಲ್ಲ ನಾವು ಒಂದ್ಸರಿ ಮಡಕೆ ಹೊಡೆದ್ಬಿಟ್ಟು ಅದ್ರಾಗಿ ಎಲ್ಲ ಗೊಬ್ಬರ ಹಾಕ್ತೀವಿ ಸರ್. ಗೊಬ್ಬರ ಹಾಕಿ ಎಲ್ಲ ಮತ್ತೆ ಒಂದ್ಸರಿ ಮಡಕೆ ಹೊಡೆದು ಆಮೇಲೆ ಎಲ್ಲ ಅದ ಮಾಡ್ಕೊಂತೀವಿ ಸರ್. ಕುಂಟೆ 2 ಸರಿ ಕುಂಟೆ ಹೊಡಿತೀವಿ, ಅದನ್ನೆಲ್ಲ ಅದ ಮಾಡ್ಕೊಂಡು ಮತ್ತೆ ರೆಡಿಯಾಗಿ ಇಟ್ಕೊಂತೀವಿ. ಮಳೆ ಬಂದಾಗ ಬೇರು ಉಳ್ಕೊಂತ ಒಂದ್ ಸ್ವಲ್ಪ ದೇಹ ಪೌಡರ್ ಕೊಡ್ತಾರ ಸರ್, ಅದನ್ನ ತಂದು ಹಾಕಿ ಆಮೇಲೆ ಶೇಂಗಾ ಬಿತ್ತಿರ್ತೀವಿ ಸರ್. ನಾವು ಈಗ ಭೂಮಿಗೆ ಗೊಬ್ಬರ ಕೊಡ್ತೀವಿ ಅಂತಂದ್ರೆ ಕೊಟ್ಟಿಗೆ ಗೊಬ್ಬರ ಕೊಡ್ತಾರ, ರಾಸಾಯನಿಕ ಗೊಬ್ಬರ ತಂದು ಕೊಡ್ತಾರ ಸರ್? ಅದು ಎಲ್ಲ ಹಾಕ್ತಿವಿ ಸರ್ ನಾವು, ಅದನ್ನು ಹಾಕ್ತಿವಿ ಇದನ್ನು ಹಾಕ್ತಿವಿ ಸರ್. ಮತ್ತೆ ಮಿಕ್ಸಿಗೆ ಈಗ ಈಗಿನ ತಕ್ಕಂತೆ ಅದನ್ನ ಹಾಕಿದ್ರೆ ಸರ್ ಬೆಳೆ ಬರೋದು, ಇಲ್ಲ ಅಂದ್ರೆ ಬರಲ್ಲ ಸರ್. ಶೇಂಗಾ ಬೀಜನ ನೀವು ಹೊರಗಡೆಯಿಂದ ಕೊಂಡ್ಕೊಂಡ್ಬರ್ತೀರ, ನೀವೇ ಬೆಳೆದಂತ ಬೀಜನ ಇಟ್ಕೊಂಡು ಬೀಜ ಮಾಡ್ಕೊಂತೀರಮ್ಮ? ಇವಾಗ ಬೆಳೆದ್ರಂತೂ ಇಟ್ಕೊಂತೀವಿ ಸರ್. ಬೆಳೆದಿದ್ಮೇಲೆ ಹೊರಗಡೆ ತಂದೆ ಹಾಕ್ತಿವಿ ಸರ್ ನಾವು, ಹೊರಗಡೆ ತಂದೆನೆ ಹಾಕ್ಬೇಕು. ಬೆಳೆದಿದ್ಮೇಲೆ ಈ ವರ್ಷ ಬೆಳೆದಿದ್ವಿ ಇಟ್ಕೊಂಡಿದ್ವಿ ಸರ್. ಅಂದ್ರೆ ನಾವೇ ಬೆಳೆದವನ್ನ ಇಟ್ಕೊಂಡ್ರೆ ನಮ್ಗೆ ಖರ್ಚು ಕಡಿಮೆ ಆಗತ್ತಂತ? ಹ್ಞೂ ಸರ್, ಹ್ಞೂ ಸರ್, ಕಡಿಮೆ ಆಗ್ತತೆ. ಹೊರಗಡೆಯಿಂದ ಕೊಂಡ್ಕೊಂಡ್ ಬರ್ಬೇಕಂದ್ರೆ ಖರ್ಚು ಜಾಸ್ತಿ ಜಾಸ್ತಿ ಆಗುತ್ತೆ ಸರ್. ನಾವು ಬೀಜ ಇಟ್ಕೊಂಡಿದ್ದಾಗ ವರ್ಷ ಕಡಿಮೆ ಆಗುತ್ತೆ ಸರ್. ಬೀಜ ತಗೊಂಡು ಬಂದು ಹಾಕಿದ್ರೆ ಒಂದ್ ಸ್ವಲ್ಪ ಜಾಸ್ತಿ ದುಡ್ಡು ಆಗುತ್ತೆ ಸರ್. ನಾವೇ ಮಾಡ್ಕೊಂಡ್ರೆ ಉಳಿಯುತ್ತೆ ಸರ್. ನಾವು ಮಾಡ್ಕೊಂಬಲಿಲ್ಲ, ಕೂಲಿ ಇಟ್ಟು ಮಾಡಿಸ್ಬೇಕಂದ್ರೆ ಜಾಸ್ತಿ ಆಗುತ್ತೆ ಸರ್. ಈಗ ಬಿತ್ತಬೇಕಾದ್ರೆಲ್ಲ ಬೀಜೋಪಚಾರ ಮಾಡಿ ಬೇರುಳ್ಳ ಔಷಧಿನೆಲ್ಲ ಹಚ್ಚಿ ಬಿತ್ತನೆ ಮಾಡ್ತೀವಿ ಅಂತಂದ್ರೆ ಈ ಬೀಜೋಪಚಾರ ಮಾಡೋದ್ರಿಂದ ಏನ್ ಅನುಕೂಲ ಅಂತಾರೆ? ಒಂದ್ ಸ್ವಲ್ಪ ಅನುಕೂಲ ಅನ್ಸುತ್ತ ಮಾಡಿದ್ರೆ ಅನುಕೂಲ ಸರ್. ಬೇರುಳ ಕಡೆ ಎಲ್ಲ ತುಂಬೆ ರೋಗ ಬರಲ್ಲ, ಎಲ್ಲ ಕೊಳಕ್ ರೋಗ ಎಲ್ಲ ಬರ್ತಿರ್ತತೆ, ಅದೆಲ್ಲ ಒಂದ್ ಸ್ವಲ್ಪ ಕಡಿಮೆ ಆಗುತ್ತೆ ಸರ್. ಮಾಡ್ಲೇಬೇಕು ಸರ್. ಬಿತ್ತನೆ ಎತ್ತಿನಿಂದ ಬಿತ್ತನೆ ಮಾಡ್ತಾರೆ, ಟ್ರ್ಯಾಕ್ಟರ್ ಬಿತ್ತನೆ ಮಾಡ್ತಾರ? ಇಲ್ಲ ಸರ್, ಎತ್ತಿನಿಂದನೇ ಮಾಡ್ತೀವಿ ನಾವು. ಟ್ರ್ಯಾಕ್ಟರ್ ಇಂದ ಮಾಡಿದ್ರೆ ಒಂದ್ ಸ್ವಲ್ಪ ಜಾಸ್ತಿ ಇದೇನಾಗುತ್ತೆ ಅಂತ ಹೇಳಿ ಇರೋದೊಂದು ಸ್ವಲ್ಪ ಜಮೀನಲ್ಲ, ಅದಕ್ಕೆ ಎತ್ತಿನಿಂದನೇ ಮಾಡ್ತೀವಿ ಸರ್ ನಾವು. ಅಂದ್ರೆ ಎತ್ತಿನಿಂದ ಬಿತ್ತದೆ ಒಳ್ಳೆ ಬೇಸಾಯ ಕ್ರಮ ಅನ್ಸುತ್ತ? ಹ್ಞೂ ಸರ್, ಹ್ಞೂ ಸರ್, ಅದೇ ನಮ್ಗೆ ಚೆನ್ನಾಗ ಸರ್. ಎತ್ತಿನಿಂದ ಬಿತ್ತಿದ್ದೆ ನಮಗೆ ಚೆನ್ನಾಗ ಸರ್. ಟ್ರ್ಯಾಕ್ಟರ್ ಅಂದ್ರೆ ಬಾಳ ಬಾಳ ಇರೋರು ಮಾಡ್ತಾರ ಸರ್, ನಾವ್ ಒಂದ್ ಸ್ವಲ್ಪ ಆಯ್ತಲ್ಲ, ಅದಕ್ಕೋಸ್ಕರ ನಾವ್ ಅದನ್ನೇ ಮಾಡ್ತೀವಿ ಸರ್. ಈಗ ಶೇಂಗಾ ಬೆಳೆಯಲ್ಲೆಲ್ಲ ಸಾಕಷ್ಟು ಅಕಡೆ ಬೆಳೆಗಳು ಬೆಳೀತಾರೆ ಹೆಣ್ಮಕ್ಳು, ಊಟಕ್ಕೆಲ್ಲ ಸಾರಿನ ಕಾಳೆಲ್ಲ ಬೇಕಾಗುತ್ತೆ ಅಂತಂದು, ನೀವೇನೇನ್ ಅಕಡೆ ಬೆಳೆಗಳು ಬೆಳೀತಾರಮ್ಮ? ನಾವು ತೊಗರಿ, ಅಲ್ಸಂದಿ, ಹೆಸರು, ಸಣ್ಣ ಹೆಸರು ಎಲ್ಲ ಹಾಕಿ ಬೆಳಿತೀವಿ ಸರ್. ನಮ್ಗೆ ಮತ್ತೆ ಸಾರಿನ ಅನುಕೂಲ ಅದೇ ಸರ್. ನಮ್ಗೆ ನಾವೇನ್ ಜಾಸ್ತಿ ತರಕಾರಿ ಒಂದ್ ಸ್ವಲ್ಪ ತಗೊಂಡ್ಬರ್ತೀವಿ ಅಷ್ಟೇನೆ, ಇದು ಎಲ್ಲ ಸಾರಿನ ಕಾಳು ನಾವು ಬೆಳೆದಿದ್ದೆ ಸಹ ಊಟ ಮಾಡೋದು. ನಾವೇನು ಮಾರಕ್ಕೆ ಜಾಸ್ತಿ ಆದ್ರೆ ಹೋಗ್ತಿವಿ ಸರ್, ಕಡಿಮೆ ಆದ್ರೆ ನಮಗೆ ಸರಿಯಾಗಾದ್ರೆ ಇನ್ನೇನು ನಾವು ಮಾರಕ್ಕೆ ಹೋಗಲ್ಲ ಸರ್. ಈಗ ಸಾಕಷ್ಟು ಜನ ರೈತರು ಬರೇ ಶೇಂಗಾ ಹಾಕ್ಬಿಡ್ತಾರೆ, ಅಕಡೆ ಬೆಳೆಗಳು ಹಾಕೋದ್ರಿಲ್ಲ. ಈ ಅಕಡೆ ಬೆಳೆ ಬೆಳೆದ್ರಿಂದ ನೀವು ಹೇಳ್ದಂಗೆ ಸಾರಿಗೂ ಅದಕ್ಕೆಲ್ಲ ಸಾಕಷ್ಟು ಅನುಕೂಲ ಆಗುತ್ತೆ ಹೆಣ್ಮಕ್ಳಿಗೆ ಅಂತ ಅಂತ ಅನ್ಸುತ್ತೆ. ಹ್ಞೂ ಸರ್, ಹೌದು, ಅನುಕೂಲ ಆಗುತ್ತಂದ್ರೆ ಇನ್ನೂ ಜಾಸ್ತಿ ಅನುಕೂಲನೇ ಆಗುತ್ತೆ ಸರ್. ನಾವು ಕೊಂಡ್ಕೊಳ್ಳೋದೆಲ್ಲ ಅಲ್ಲಿ ಉಳಿಯುತ್ತಲ್ಲ ಸರ್, ಅದಕ್ಕೋಸ್ಕರ ನಾವು ಅದನ್ನ ಹಾಕೆಂಬಲೇಬೇಕು ಸರ್. ಹಾಕೆಂಬ್ದಿದ್ರೆ ಅದು ನಡೆಯಲ್ಲ ಸರ್. ಅದು ಕೊಂಡ್ಕೊಂಡಿದ್ದು ಅದೇನ ಯಾತ್ರಾಗಿಲ್ಲ ಅಂತಾರಲ್ಲ, ಹಂಗೆ ಬೆಳೆದಿದ್ದಾದ್ರೆ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ತೀವಿ ಸರ್. ಕೊಂಡ್ಕೊಂಡಿದ್ದು ಒಂದ್ ಸ್ವಲ್ಪ ಹಿಡಿತಡಿ ಮಾಡ್ಬೇಕಾಗುತ್ತೆ ಸರ್. ಅದಕ್ಕೋಸ್ಕರ ನಾವು ಬೆಳೆದೇನೆ ತಿನ್ನೋದು ಸರ್. ಒಂದ್ ಎಕರೆಗೆ ಎಷ್ಟು ಬೀಜ ಬಿತ್ತೀರಮ್ಮ? ನಾವು 25 ಸೇರಿಂದ 30 ಸೇರ್ನವರೆಗೂ ಬಿತ್ತಿರ್ತೀವಿ ಸರ್ ಒಂದ್ ಎಕರೆಗೆ ಶೇಂಗಾ ಬೀಜ. ಅಂದ್ರೆ ಅಕಡೆ ಹಾಕೋದ್ರಿಂದ ಒಂದ್ 30 ಸೇರ್ ಬಿತ್ತಿದ್ರೆ ಸಾಕಾಗುತ್ತೆ? ಹ್ಮ್ ಸರ್. ಅಕಡೆ ಅಂದ್ರೆ ಎಷ್ಟ್ ಸಾಲ್ಗೆ ಒಂದ್ ಅಕಡೆ ಹಾಕ್ತೀರ? 10 ಸಾಲು 15 ಸಾಲ್ಗೆ ಒಂದ್ ಹಾಕ್ತಿವಿ ಸರ್. ನಾವು ಅಕಡಿನ ಸುತ್ತ ಎಲ್ಲ ತಲೆಮಾರಿಗೆ ಉಳ್ಳಿ ಹಾಕ್ತಿವಿ, ಸಜ್ಜೆ ಹಾಕ್ತಿವಿ, ಆಮೇಲೆ ಒಂದ್ 10 ಸಾಲ್ಗೆ 15 ಸಾಲ್ಗೆ ಒಂದು ಅಕಡಿ ಹಾಕೊಂತೀವಿ ಸರ್. ಎಡೆ ಕುಂಟೆ ಎಷ್ಟು ದಿವಸದಲ್ಲಿ ಹೊಡಿತೀರ, ಎಷ್ಟ್ ಸಾರಿ ಹೊಡಿತೀರ? ಎಡೆ ಕುಂಟೆ 3 ಸಾರಿ ಹೊಡಿತೀವಿ ಸರ್. ಒಂದು 15-20 ದಿನಕ್ಕೆ ಒಂದ್ಸರಿ ಹೊಡಿತೀವಿ, ತಿಂಗಳಿಗೆ ಒಂದ್ಸರಿ ಹೊಡಿತೀವಿ, ಎಲ್ಲ ಕಳೆ ತೆಗೆದು ಅಷ್ಟ್ರಾಗೆ ಇದೇನ್ ಮಾಡ್ತೀವಿ ಸರ್ ಅಷ್ಟೇ. ಎಡೆಕುಂಟೆ ಹೊಡೆದ್ ಕಳೆ ತೆಗೆದ್ಮೇಲೆ ಕೆಲವು ರೈತರು ಜಿಪ್ಸಮ್ ಅಂತ ಮೇಲ್ ಗೊಬ್ಬರ ಕೊಡ್ತಾರೆ, ನೀವೇನಾದ್ರು ಕೊಡ್ತೀರಾ? ಇಲ್ಲ ಸರ್, ಹಂಗೇನ ಇದ್ರೆ ಕೊಡ್ತೀವಿ ಸರ್. ಮಳೆ ಬಂದ್ರೆ, ಮಳೆ ಬರ್ಲಿಲ್ಲ ಅಂದ್ರೆ ಒಣಗೋಗುತ್ತಂತ ಕೊಡಲ್ಲ ಸರ್ ನಾವು. ಹ್ಮ್ ಸರ್. ಶೇಂಗಾಕ್ಕೆಲ್ಲ ಸಾಕಷ್ಟು ರೋಗ ಬರುತ್ತೆ ಅಂತ ಮುಖ್ಯವಾಗಿ ಏನೇನ್ ರೋಗ ಬರುತ್ತೆ? ಬರುತ್ತ ಸರ್, ಸೆಂಡೆ ರೋಗ ಬರುತ್ತೆ, ಅದು ಸೀಡೆ ಬರ್ತತೆ, ನುಸಿ ರೋಗ ಅಂತೇಳಿ ಎಲ್ಲೆಲ್ಲ ಕೆಂಪಗಾಗಿ ಉದುರ್ ಬಿಡುತ್ತೆ, ಆತರ ಎಲ್ಲ ಎಲ್ಲ ಬರ್ತಿರ್ತದ ಸರ್, ಅದಕ್ಕೆಲ್ಲ ಔಷಧ ಹಾಕ್ತಿರ್ತೀವಿ ಸರ್. ಮಳೆ ಬಂದಾಗ ಹಾಕ ಸರ್, ಮುಂಚೆ ಹಾಕಕ್ಕೆ ಬರಲ್ಲ, ಅದು ಮಳೆ ಬಂದಾಗ ಹಾಕ್ತಿವಿ ಸರ್. ಈಗ ಕಟಾವು ಮಾಡಕ್ ಬರ್ಬೇಕಂದ್ರೆ ಎಷ್ಟು ತಿಂಗಳು ಅದು ಬೇಕಾಗತ್ತಮ್ಮ ಶೇಂಗಾ? ಶೇಂಗಾ ಮೂರು ಮುಕ್ಕಾಲು ನಾಕ್ ತಿಂಗಳಕ್ ಬೀಳ್ಲೇಬೇಕು, ಅವಾಗ ಬರುತ್ತೆ ಸರ್. ಅದು ನಾಕ್ ತಿಂಗಳು ಬರಬರಿ ಬೇಕು ಸರ್ ಶೇಂಗಾ ಬರಕ್ಕೆ. ಕಟಾವ್ ಅಂದ್ರೆ ಯಾವ ರೀತಿ ಕಟಾವ್ ಮಾಡ್ತೀರಾ ನೀವೇನು, ಕೈಯಿಂದ ಕೀಳ್ತೀರಾ ಅಥವಾ ಟ್ರ್ಯಾಕ್ಟ್ರಿ ಅಥವಾ ಕುಂಟೆಯಿಂದ ಮಡಿಕೆಯಿಂದ ಕಟಾವ್ ಮಾಡ್ತೀರಾ? ಇಲ್ಲ ಸರ್, ನಾವು ಮಳೆ ಬಂದ್ರೆ ಕಿತ್ಕೊಂತೀವಿ ಸರ್, ಮಳೆ ಬರ್ಲಿಲ್ಲ ಅಂದ್ರೆ ಕುಂಟೆ ಮಡಿಕೆ ಹೊಡೆದು ತೆಗಿತೀವಿ ಸರ್. ಈಗ ಮಳೆ ಬಂದ್ರೆ ಕೈಯಿಂದ ಕೀಳದೆ ನಿಮ್ಗೆ ಅನುಕೂಲ ಅಂತೀರಾ? ಹ್ಮ್ ಸರ್, ಮಳೆ ಬಂದ್ರೆ ಅನುಕೂಲ, ಕೈಯಿಂದನೆ ಕೀಳದೆ ಚೆನ್ನಾಗ ಸರ್. ಮಳೆ ಬರ್ಲಿಲ್ಲ ಅಂದ್ರೆ ಮತ್ತೆ ಮಡಿಕೆಗೆ ತೆಗಿತೀವಿ ಸರ್, ಮತ್ತೆ ಕಷ್ಟ ಆಗುತ್ತೆ ಒಂದ್ ಸ್ವಲ್ಪ, ಆದ್ರೂ ಮತ್ತೆ ಹಾಕಿರೋದು ಇದು ಬೇಕಲ್ಲ, ಅದಕ್ಕೋಸ್ಕರ ಮಾಡ್ಕೆಂಬ್ಲೇಬೇಕು ಸರ್. ಇಳುವರಿ ಯಾವ ಪ್ರಮಾಣದಲ್ಲಿ ಬರುತ್ತಮ್ಮ ನಿಮ್ಗೆ ಬೀಜಕ್ಕೆ? ಒಂದ್ ಚೀಲ ಬೀಜಕ್ಕೆ ಸರಿಯಾಗಿ ಇಳುವರಿ ಮಳೆ ಬಂದ್ರೆ 40 ಚೀಲ ಗಟ್ಲೆ ಬರ್ತತೆ, 35 ಚೀಲ ಕನಿಷ್ಠ 15 ಚೀಲದವರೆಗೂ ಬರ್ತದ ಸರ್. ಈ ವರ್ಷ ಚೆನ್ನಾಗಿ ಮಳೆ ನಡೆಸ್ತು, ಈ ವರ್ಷ ಯಾವ ರೀತಿ ಬಂತು ಇಳುವರಿ? ಈ ವರ್ಷ ಅಂದ್ರೆ ನಾವು ಹಿಂದಾಗ ಹಾಕಿದ್ವಿ ಸರ್, ಒಂದು ಎರಡು ಮಳೆ ತೊಬ್ಬಿಡ್ತು, ಒಂದ್ ಸ್ವಲ್ಪ ಕಡಿಮೆ ಬಂತ ಸರ್. 20 ಚೀಲ 20 ಚೀಲ 15 ಚೀಲ ಬಂತ ಸರ್ ಅಷ್ಟೇ. ಶೇಂಗಾ ಬೆಳೆದು ಎಲ್ಲಿ ಮಾರಾಟ ಮಾಡ್ತೀರಮ್ಮ? ನಾವು ದುರ್ಗಕ್ಕೆ ಹೋಗ್ತೀವಿ ಸರ್, ಇಲ್ಲಾಂದ್ರೆ ಇಲ್ಲೇ ಬಂದ್ರೆ ಇಲ್ಲೇ ಅನುಕೂಲ ಹೆಂಗಾಗುತ್ತೆ ಹಂಗ್ ಮಾಡ್ತೀವಿ ಸರ್. ನಮ್ ಸ್ವಲ್ಪ ಸ್ವಲ್ಪ ಅಲ್ಲ, ನಮ್ ಆರಕ್ ಹೋಗಲ್ಲ ಸರ್, ಇಲ್ಲಿ ಇಟ್ಕೊಂಡು ಇವಾಗ ಬೀಜದ ಕಾಲದಾಗ ಬಂದಾಗ ಗೊಬ್ಬರಕ್ಕೆ ಬೇಸಾಯಗಳಿಗೆ ಬೇಕಾಗುತ್ತಂತ ಹಂಗೆ ಇಟ್ಕೊಂಡು ಮಾರ್ಕೊಂಡು ಮಾಡ್ತೀವಿ ಸರ್. ಅದ್ರದ್ದು ಅದಕ್ಕೆ ಆಗ್ಲಿ ಅಂತ ಹೇಳಿ ಮಾಡ್ಕೊಂಡು 5 ದಿವಸ. ಈ ಶೇಂಗಾ ಏನ್ ರೇಟ್ ಸಿಗ್ತಾ ಇದೆ ಅಮ್ಮ? ಇವಾಗ ಶೇಂಗಾ 4.5 ಬೀಜದ ಮೇಲೆ ಹೋಗ್ತಾ ಐತಿ, ಅದು ಬೀಜ ಹೆಂಗೈತೋ ಅಷ್ಟು ಇದ್ರಾಗ ಹೋಗ್ತಾ ಇತ್ತು ಸರ್. ಅದೇನು ಈ ತರ 4.5 ಸಾವಿರ ರೂಪಾಯಿ ರೇಟ್ ಸಿಕ್ಕರೆ ಅನುಕೂಲ ಅಂತೀರಾ? 4.5 ಸಾವಿರ ಸಿಕ್ಕರೆ ಪರ್ವಿಲ್ಲ ಸರ್, ಅದು 4 ಚೀಲ 3 ಚೀಲ ಹೋಗುತ್ತಲ್ಲ, ಅದು ಒಂದ್ ಸ್ವಲ್ಪ ಕಡಿಮೆ ಅನ್ಸುತ್ತೆ ನಮಗೆ. ಚೆನ್ನಾಗಿ ಇಳುವರಿ ಚೆನ್ನಾಗಿ ಬಂದು ಬೀಜ ಚೆನ್ನಾಗಿದ್ರೆ 2.5 ಚೀಲ 3 ಚೀಲಕ್ಕೆ ಒಂದ್ ಕ್ವಿಂಟಲ್ ಆಗುತ್ತೆ ಸರ್. ಮತ್ತೆ ಒಂದ್ ಸ್ವಲ್ಪ ಜೋಳ ಆದ್ರೆ 4 ಚೀಲ ಹೋಗುತ್ತೆ ಸರ್. ಮತ್ತೆ ಅದೇ ಅನುಕೂಲ ಇದು ಅನುಕೂಲ ಅನ್ನಂಗ ಅಲ್ಲ, ಅದು ಒಂದ್ ಮಡಿಯಮ್ ಹೋಗ್ತಿರ್ತದ ಸರ್. ಮತ್ತೆ ಏನ್ ಮಾಡಕ್ಕಾಗುತ್ತೆ ಬೆಳ್ದಿರೋದ್ನ. ಈ ಕೃಷಿ ಜೊತೆಗೆ ಏನಾದ್ರೂ ಉಪಕಸಬ್ ಮಾಡ್ತೀರಮ್ಮ? ಹಸು ಸಾಕಾಣಿಕೆ ಮಾಡೋದು, ಕುರಿ ಸಾಕಾಣಿಕೆ ಮಾಡೋದು, ಮೇಕೆ ಸಾಕಾಣಿಕೆ ಮಾಡೋದು, ಕೋಳಿ ಸಾಕಾಣಿಕೆ ಮಾಡೋದು, ಯಾತನ ಮಾಡ್ತಾ ಇದ್ರ? ಮಾಡ್ತಾ ಇದೀವಿ ಸರ್. ಏನ್ ಮಾಡ್ತಾ ಇದ್ರ? ನಾವು ಪಟ್ಲಿ ತಗೊಂತೀವಿ ಸರ್, ಒಂದು 5-6 ತಗೊಂಡು ಅದ್ರ ಜೊತೆಗೆ ಅದ್ನ ಮಾಡ್ತಾ ಇದೀವಿ ಸರ್. ಯಾಕೆ ಈ ಪಟ್ಲಿ ಮರಿ ಸಾಕಾಣಿಕೆ ಮಾಡ್ಬೇಕಂತ ಆಸಕ್ತಿ ಬಂತು? ಆಸಕ್ತಿ ಬಂತಂದ್ರೆ ಇವಾಗ ಬೇಸಿಗೆ ಕಾಲ, ಎಲ್ಲಿ ಕೆಲ್ಸಗಳು ಸಿಗಲ್ಲ ಸರ್, ಮತ್ತೆ ನಾವು ಮನೆ ಬಿಟ್ಟು ಎಲ್ಲಿ ಹೋಗಕು ಆಗಲ್ಲ, ಅದಕ್ಕೋಸ್ಕರ ಅದನ್ನ ಸ್ವಲ್ಪ ಕೆಲಸ ಮಾಡ್ಕೊಂಡು ಮತ್ತೆ ಜೀವನ ಮುಂದುವರಿಸ್ತಾ ಇದೀವಿ ಸರ್. ಈಗ ಪ್ರತಿ ಸರಿ ಎಷ್ಟೆಷ್ಟು ಪಟ್ಲಿ ಮರಿ ತಾಮನ್ ಸಾಕಾಣಿಕೆ ಮಾಡ್ತೀರ? ಒಂದ್ 6-10 ವರೆಗೂ ತರ್ತೀವಿ ಸರ್. ಅದಕ್ಕೆಲ್ಲ ಮೆಕ್ಕೆಜೋಳ, ಅದಕ್ಕೆಲ್ಲ ಫುಡ್ ಎಲ್ಲ ಹಾಕಿ ನಮ್ಗೇನ ಒಂದೊಂದು 2-2 ಸಾವಿರ ಉಳಿಯುತ್ತೆ ಸರ್ ಅಷ್ಟೇ. ಎಷ್ಟು ರೂಪಾಯಿಗೆ ಒಂದ್ ಕೊಂಡ್ಕೊಂಡ್ ಬರ್ತೀರಾ ಮರಿನ? 3,000-4,000 ತರ್ತೀವಿ ಸರ್ ಒಂದೊಂದ್ ಮರಿ. 3,000-4,000 ಕೊಂಡ್ಕೊಂಡ್ ಬಂದು ಎಷ್ಟು ತಿಂಗಳು ಕಾಪಾಡಿದ್ರೆ ನಿಮ್ಗೆ ಹೆಚ್ಚು ಲಾಭ ಬರುತ್ತೆ? ನಮಗೆ ಒಂದ್ 6 ತಿಂಗಳು ಕಾಪಾಡಿದ್ರೆ ಒಂದ್ 3-3 ಸಾವಿರ ಬರ್ತದ ಸರ್ ಲಾಭ ಅಷ್ಟೇ, ಜಾಸ್ತಿ ಏನಿಲ್ಲ ಸರ್. ಅದ್ರದ್ದು ಅದಕ್ಕೆ ಹಾಕಿರ್ತೀವಿ ಅಷ್ಟು ಬರುತ್ತೆ ಸರ್. ಏನೇನು ಆಹಾರ ಕೊಡ್ತೀರಾ ಅವಕ್ಕೆ? ಅವಕ್ಕೆ ಶೇಂಗಾ ಹೂವು ಅಟ್ಟು ಕೊಡ್ತೀವಿ, ಮತ್ತೆ ರಾಗಿ ಇದು ಕಡ್ಡಿ ಹಾಕ್ತಿವಿ, ಮತ್ತೆ ಮೆಕ್ಕೆಜೋಳ ಹಾಕ್ಬಿಡ್ತೀವಿ ಸಾಯಂಕಾಲ, ಮೊಸರೆ ನೀರು ಅದು ಇದು ಎಲ್ಲ ಹಾಕಿ ಸಾಕ್ತಿವಿ ಸರ್ ನಾವು. ಅಲ್ಲೇ ಮನೆ ಹತ್ರನೇ ಕಟ್ಟಿ ಸಾಕಾಣಿಕೆ ಮಾಡ್ತಾರೆ? ಹೊರಗಡೆ ಸ್ವಲ್ಪ ತೊಡ್ಕೊಂಡು ಹೋಗ್ತೀರಾ? ಒಂದ್ ಸ್ವಲ್ಪ ಅಡ್ಡಾಡಿಸ್ತೀವಿ ಸರ್, ಸಾಯಂಕಾಲ ಬೆಳಿಗ್ಗೆ ಅಡ್ಡಾಡಿಸಿ ಮಾಡ್ತೀವಿ ಸರ್ ಅವ್ರನ್ನ. ಈ ತರ ಪಟ್ಲಿ ಮರಿ ಸಾಕಾಣಿಕೆ ಮಾಡೋದ್ರಿಂದ ಜಮೀನು ಗೊಬ್ಬರನೂ ಆಗುತ್ತೆ, ನಿಮ್ಗೆ ಮನೆ ಮುಂದೆ ಒಂದು ಉಪಕಸಬು ಮಾಡಿದಂಗಾಗುತ್ತೆ, ಲಾಭ ಬಂದ್ರೆ ಅನುಕೂಲ ಆಗುತ್ತೆ ಅಂತೀರಾ? ಹ್ಮ್ ಸರ್, ಹ್ಮ್ ಸರ್, ನಮ್ಗೆ ಅದೇ ಲಾಭ, ಮತ್ತೆ ಇನ್ನೇನಿಲ್ಲ ನಮ್ಗೆ. ಈಗ ಕುರಿಗಳೆಲ್ಲ ಸಾಕಾಣಿಕೆ ಮಾಡ್ತಿರ್ತಾರ, ಒಂದೊಂದ್ ಸರಿ ರೋಗ ಬರ್ತಾ ಇರುತ್ತೆ, ಏನೇನ್ ರೋಗ ಬರುತ್ತೆ, ರೋಗ ಬಿದ್ದಾಗ ಯಾವ ರೀತಿ ನಿರ್ವಹಣೆ ಮಾಡ್ತಾರೆ? ಮತ್ತೆ ಸಾಯ್ತಿರ್ತವೆ, ರೋಗ ಬಂದಾಗ ಕರ್ಕೊಂಡ್ ಬರ್ತೀವಿ, ಡಾಕ್ಟರ್ಗಳ್ನ ನೋಡ್ತಾರೆ, ಅವ್ರು ಮೆಡಿಸಿನ್ ಕೊಟ್ಟೋಗ್ತಾರೆ, ಹಾಕ್ತಿರ್ತೀವಿ, ಮತ್ತೆ ಒಂದೊಂದು ಅದಕ್ಕೆ ಗಾಸರ ಕಡಿಮೆ ಆಗಿ ಹೋಗ್ತಿರ್ತವೆ. ಹಂಗೇನು ಇಲ್ಲ ಸರ್, ಅಷ್ಟೇನು ಇದೇನಿಲ್ಲ, ಒಂದ್ ಸ್ವಲ್ಪ ಮೀಡಿಯಮ್ ಆಗಿ ಏನ್ ಅದೇನು ತೊಂದ್ರೆ ಆಗಲ್ಲ, ಹಂಗೆ ನೋಡ್ಕೊಂತೀವಿ ಸರ್. ನಾವು ಮನೆ ಮಕ್ಕಳು ಯಾವ ತರ ಜೋಪಾನ ಮಾಡ್ತೀವ ನಾವು ಅವನ್ನ ಅದೇ ತರ ಜೋಪಾನ ಮಾಡ್ತೀವಿ ಸರ್. ಈಗ ಗಾಸಾರ ಕಡಿಮೆ ಆಗಿ ಹೋಗ್ಬಿಡ್ತಾವೆ ಅಂತ ಅಂದ್ರೆ ಈ ತರ ಏನಾದ್ರು ಸತ್ತಾಗ ಇನ್ಸೂರೆನ್ಸ್ ಮಾಡಿಸ್ಬೇಕು, ಇಲ್ಲಾಂದ್ರೆ ಸಂಬಂಧಪಟ್ಟ ಒಂದು ಪಶು ಸಂಗೋಪನಾ ಇಲಾಖೆಗೆ ತಿಳಿಸಿದ್ರೆ ಅವರು ಎಲ್ಲ ಪರಿಹಾರ ಕೊಡ್ತಾರೆ, ಒಂದು ಕುರಿಗೆ 5,000 ರೂಪಾಯಿ ಈ ತರ ಎಲ್ಲ, ಈ ತರ ಏನಾದ್ರು ಅನುಕೂಲ ಪಡ್ಕೊಳ್ತಾ ಇದ್ರ? ಇಲ್ಲ ಸರ್, ಹಂಗೇನ್ ಯಾಲಿ ಇಲ್ಲಿ ಯಾವ್ದು ಮಾಡಲ್ಲ ಸರ್, ನಾವು ಹೋಗೋದು ಇಲ್ಲ, ಅದು ಹೇಳಿದ್ರು ಅಯ್ಯೋ ಬಿಡ್ರಮ್ಮ ಅದು ಎಲ್ಲಿ ಮಾಡಕ್ ಆಗುತ್ತೆ ಅಂತ ಅಂತಾರ ಸರ್. ನಾವು ಅದಕ್ಕೋಸ್ಕರ ನಾವು ಹೋಗಲ್ಲ ಸರ್, ಎಲ್ಲಿಗೆ ಹೋಗಿ ಕೇಳೋದು ಇಲ್ಲ ಮಾಡೋದು ಇಲ್ಲ ಸರ್. ಏನೋ ಬಿಡ್ರಿ, ಅದ್ರ ಅದೃಷ್ಟ ಕಡಿಮೆ ಆಯ್ತು ಹೋತು ಅಂತೀವಿ, ಹಿಂಗೆ ಜೀವನ ಮಾಡ್ತೀವಿ ಸರ್. ಪಟ್ಲಿ ಮರಿ ನೀವು ಯಾವ ಸಮಯದಲ್ಲಿ ಮಾರಾಟ ಮಾಡಿದ್ರೆ ನಿಮ್ಗೆ ಹೆಚ್ಚು ಲಾಭ ಬರುತ್ತಮ್ಮ? ಸರ್ ಇದು ಹಬ್ಬ ಅಂತ ಬರ್ತದ ಮಾರಮ್ಮ ಹಬ್ಬ ಅಂತ ಹೇಳಿ, ಅವಾಗ ಮಾರಾಟ ಮಾಡಿದ್ರೆ ಚೆನ್ನಾಗ್ ಸರ್, ಸ್ವಲ್ಪ ಲಾಭ ಸಿಗ್ತತೆ. ಬಕ್ರಿ ಹಬ್ಬ, ಮಾರಮ್ಮ ಅದೆಲ್ಲ ಹಬ್ಬಗಳು ಬರ್ತಾವಲ್ಲ ಸರ್, ಅವಾಗ ಇದ್ರೆ ಪಟ್ಲಿ ಮರಿ ಆಗ ಚೆನ್ನಾಗ್ ಲಾಭ ಸಿಗ್ತದೆ ಸರ್ ನಮ್ಗೆ. ಐದು ಸಾವಿರ ಗಟ್ಟಲೆ ಸಿಕ್ತತೆ, ನಾಲ್ಕಕ್ಕೆ ಐದು ಸಿಕ್ಬಿಡ್ತತೆ, ನಮ್ಗೆ ಲಾಭ ಚೆನ್ನಾಗಿರುತ್ತೆ ಸರ್. ಈಗ ಬಕ್ರಿದ್ದು ಮಾರಾಮಂಟ ಮೇಲೆ ಮಾರಾಟ ಮಾಡಿದ್ರೆ ನಿಮ್ಗೆ ಎಷ್ಟು ಲಾಭ ಸಿಗುತ್ತೆ ಅಂತೀರಮ್ಮ? ಹ್ಞೂ ಸರ್, ನಾವು 4,000 ಕೊಟ್ಟು ತಂದಿರ್ತೀವಿ ಸರ್, ಅದು 4,000 ಸಿಕ್ತದೆ ಸರ್, ಅದೇನು ಲಾಸೇನಾಗಲ್ಲ. ಅವಾಗ ಇದು ಮಾರಮ್ಗೆ ಜಾಸ್ತಿ ಖರ್ಚಾಗಿರ್ತಾವಲ್ಲ, ಅವಾಗ ಒಂದೆರಡು ಇರ್ತವೆ, ಅದಕ್ಕೂ ಸಿಗುತ್ತೆ ಇದಕ್ಕೂ ಸಿಗುತ್ತೆ ಸರ್. ಹಂಗೆ ಮಾರಮ್ಗಳು ಇದ್ದಾಗ ಮಾರಿದ್ರೆ ಮಾತ್ರ ನಮ್ಗೆ ಲಾಭ ಸರ್. ಕುರಿ ಸಾಕಾಣಿಕೆ ಮಾಡೋದ್ರಿಂದ ಎಷ್ಟೊಂದು ಲಾಭ ಇದ್ದಾಗ ಯಾಕೆ ಇನ್ನೊಂದು 10-20 ಜಾಸ್ತಿ ತಂದು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಸಾಕಾಣಿಕೆ ಮಾಡಬಾರ್ದು? ಮಾಡ್ಬೋದು ಸರ್, ಅದ್ರದ್ದು ಅರಗ್ಸಕ್ ಆಗಲ್ಲ ಸರ್, ಅಷ್ಟೊಂದು ತಗೊಂಡ್ ಬಂದು ನಮ್ ಕೈಲಿ ಊಟ ಕೊಡೋದ್ ಆಗ್ಬೇಕಲ್ಲ ಸರ್, ಅದಕ್ಕೆ ನಮ್ಗೆ ಎಷ್ಟಾಗುತ್ತೆ ಅಷ್ಟು ತಂದ್ಕೊಂಡು ನಾವು ಮಾಡ್ತೀವಿ ಸರ್. ಈಗ ಇವನ್ನೆಲ್ಲ ನಿರ್ವಹಣೆ ಮಾಡ್ಲಿಕ್ಕೆ ಮನೇಲಿ ಜನ ಬೇಕಾಗುತ್ತೆ, ನೀವ್ ಎಷ್ಟು ಜನ ಇದ್ರ ನಿರ್ವಹಣೆ ಮಾಡೋದ್ ಕಷ್ಟ ಆಗುತ್ತಾ ಹೆಂಗೆ? ಇಲ್ಲ ಸರ್, ಹಂಗೇನಿಲ್ಲ, ನಾವು ಮತ್ತೆ ನಾವ್ ಎಷ್ಟು ಜನ ಇದೀವಿ ಅಷ್ಟೇ ತಗೊಂಡ್ ಬಂದು ನಾವು ಇದೇನ್ ಮಾಡ್ತಾ ಇದೀವಿ ಸರ್. ಬಹಳ ಅಂದ್ರೆ ಬಹಳ ಜನ ಬೇಕು, ಸ್ವಲ್ಪ ಅಲ್ಲ, ಅದಕ್ಕೆ ನಾವು ಸ್ವಲ್ಪ ಜನ ಇರೋದು 3-4 ಇರ್ತೀವಿ, ಅದಕ್ಕೋಸ್ಕರ ನಾವು 5-6 ಒಳಗೆ ತಂದ್ಕೊಂಡು ನಾವು ಮಾಡ್ತಾ ಇದೀವಿ. ಇದನ್ನೆಲ್ಲ ಸಾಕಾಣಿಕೆ ಮನೆ ಮುಂದೆ ಮಾಡ್ತಾ ಇದ್ರೆ ಏನಾದ್ರೂ ಹೊರಗಡೆ ಶೆಡ್ ಗಿಡ್ ಏನಾದ್ರು ಮಾಡಿದ್ರ? ಇಲ್ಲ ಸರ್, ನಾವು ಮನೆ ಮುಂದೆ ಮಾಡ್ಕೊಂತೀವಿ, ಹೊರಗಡೆ ಶೆಡ್ ಪಡ್ಡು ಮಾಡಿಲ್ಲ ಸರ್. ಅಂದ್ರೆ ಇದು ನಮಗೆ ಮಾರಾಟ ಮಾಡ್ಬೇಕಂದ್ರೆ ಕನಿಷ್ಠ ಪಕ್ಷ 4-5 ಸಾಕಾಣಿಕೆ ಮಾಡ್ಬೇಕಂತ? 8 ಮಾಡ್ಬೇಕು ಸರ್, ಸರಿಯಾಗಿ ಸಾಕಾಣಿಕೆ ಮಾಡ್ಬೇಕು. 10,000 ಹಂಗ್ ಬೇಕಂದ್ರೆ ನಾವು ವರ್ಷನ್ಗಟ್ಲೆನೆ ಮಾಡ್ಬೇಕು, ಆದ್ರೆ ಕನಿಷ್ಠ 8-9 ಮಾಡ್ತೀವಿ ಸರ್. ಇದ್ರ ಜೊತೆಗೆ ಏನಾದ್ರು ಒಂದೆರಡು ಹಸು ಸಾಕಾಣಿಕೆ ಮಾಡಿದ್ರೆ ಅದರಿಂದ ಹಾಲು ಉತ್ಪಾದನೆ ಆಗುತ್ತೆ, ಜೀವನಕ್ಕೆ ಅನುಕೂಲ ಆಗುತ್ತಲ್ಲ. ಕುರಿ ಸಾಕಾಣಿಕೆ ಜೊತೆಗೆ ಹೈನುಗಾರಿಕೆ ಮಾಡ್ಬೇಕಂತ ಏನು ಆಸಕ್ತಿ ಇಲ್ಲ? ಇದೆ ಸರ್, ನಮಗ್ ಮಾಡ್ಬೇಕಂತ ಆಸೆ ಇರ್ತದ ಸರ್, ಅದೆಲ್ಲ ಅರ್ಗಿಸೋದ್ ಆಗಲ್ಲ, ಅದಕ್ಕೋಸ್ಕರ ನಮ್ಗೆ ಎಷ್ಟು ಆರೋಗ್ಯ ಆಗುತ್ತೋ ಅಷ್ಟೇ ಮಾಡ್ತೀವಿ ಸರ್. ಮತ್ತೆ ಅದಷ್ಟು ಮಾಡ್ಬೇಕಂದ್ರೆ 5 ಸರ್, ಇಲ್ಲ ಅಂತಲ್ಲ, ಅದು ಮಾಡಕ್ ಆಗದಿದ್ದಕ್ಕೆ ನಮ್ಗೆ ಎಷ್ಟು ಅನುಕೂಲ ಆಗುತ್ತೋ ಅಷ್ಟು ಮಾಡ್ತೀವಿ ಸರ್. ಈಗಿನ ಹೆಣ್ಮಕ್ಳೆಲ್ಲ ಕೃಷಿ ತುಂಬಾ ಕಷ್ಟ ಮಾಡ್ಲಿಕ್ಕೆ ಆಗಲ್ಲ ಬಿಸಿಲಲ್ಲೆಲ್ಲ ಅಂತಾರೆ, ಅಂತಾರಲ್ಲಿ ನೀವು ಆಸಕ್ತಿಯಿಂದ ಕೃಷಿ ಮಾಡ್ತಾ ಇದ್ರ, ಕೃಷಿ ಬದುಕು ಯಾವತ್ತು ಕಷ್ಟ ಅನ್ಸಿಲ್ಲ ನಿಮ್ಗೆ? ಇಲ್ಲ ಸರ್, ನಾವು ಯಾಕಂದ್ರೆ ಹುಟ್ಟಿದಂಗಿಟ್ಲು ಅದನ್ನೇ ಮಾಡ್ಕೊಂಡು ಬಂದಿರೋದು, ಈಗೂ ಏನ್ ಕಷ್ಟ ಅನ್ಸಲ್ಲ ಸರ್, ನಮ್ಗೆ ಅದೇ ನಮ್ಗೆ ಅನುಕೂಲ ಅನ್ಸುತ್ತೆ ಸರ್. ಅದು ಮಾಡ್ದಿದ್ದರಿಗೆ ಹಂಗ ಸರ್, ನಾವು ಮಾಡ್ತಾನೆ ಇದೀವಲ್ಲ, ನಮ್ಗೆ ಏನು ಅನ್ಸಲ್ಲ ಸರ್, ನಾವ್ ಅದನ್ನೇ ಮಾಡ್ಕೊಂಡ್ ಬಂದಿರೋದು, ಈಗ್ಲೂ ಅದನ್ನೇ ಮಾಡ್ತಿರೋದು, ಏನ್ ನಮ್ಗೇನ್ ಕಷ್ಟ ಅನಿಸಿಲ್ಲ ಸರ್, ನಾವ್ ಮಾಡ್ತಿರೋದೇ ಅದೇ ಅಲ್ಲ, ಅದನ್ನೇ ಮಾಡ್ತಾ ಇದೀವಿ, ಏನು ಅನ್ಸಲ್ಲ ಸರ್ ನಮ್ಗೇನು. ನಮ್ಮ ಅಪ್ಪ ಯಾರು ಕೆಲಸ ಇದ್ದಾರೆ ಕೊಟ್ಟಿದ್ರೆ ಚೆನ್ನಾಗಿತ್ತಪ್ಪ, ತುಂಬಾ ಕಷ್ಟ ರೈತರಿಗೆ ಕೊಟ್ಬಿಟ್ಟಾರೆ ಅಂತ ಏನಾದ್ರು ಬೇಜಾರಾಗುತ್ತೆ? ಇಲ್ಲ ಸರ್, ಹಂಗೆ ನಾ ಅನ್ಸಲ್ಲ ಸರ್, ಯಾವಾಗ್ಲೂ ಕಷ್ಟದಾಗೆ ಬಂದಿದ್ವಲ್ಲ, ಅದು ನಮ್ಗೆ ಯಾವ್ದೇ ಬೇಕಾ ಅದು ಸರ್, ಒಳ್ಳೆಯ ಬೇಕಂದ್ರೆ ಅದು ನಾವು ಅಂದ್ಕೊಂಡಂಗೆ ಆಗ್ಬೇಕಲ್ಲ ಸರ್, ಆಗಲ್ಲ, ನಮ್ಮ ಮನೆ ಬರೋದು, ಏನ್ ಮಾಡಕ್ಕಾಗಲ್ಲ. ನಿಮ್ಗೆ ಎಷ್ಟು ಜನ ಮಕ್ಕಳು? ನಮಗೆ 3 ಇತ್ತು ಸರ್, ಒಂದು ಹೆಣ್ಮಗು 2 ಗಂಡ್ ಮಕ್ಳು, ಒಂದು ತೀರ್ಕೊಂಡೋದ್ ಸರ್, ಈಗ 2 ಆಯ್ತು, 2 ಗಂಡ್ ಮಕ್ಳು ಇದಾವ್ರ ಸರ್. ಮಕ್ಳು ಏನಾದ್ರು ಈ ಕೃಷಿ ಬದುಕಲ್ಲಿ ಸಹಾಯ ಮಾಡ್ತಾರ? ಇಲ್ಲ ಸರ್, ಅವರು ಓದಕ್ ಕಳ್ಸಿದ್ವಿ, ನಮ್ಮಷ್ಟು ಕೆಲ್ಸ ಅವ್ರು ಮಾಡಕ್ ಆಗದೂ ಇಲ್ಲ, ಅದಕ್ಕೋಸ್ಕರ ಈಗಿನ ಕಾಲಕ್ಕೆ ತಕ್ಕಂತೆ ಓದ್ಬೇಕಲ್ಲ, ಅದಕ್ಕೆ ಓದ್ತಾ ಇದಾರ ಸರ್. ಇನ್ನ ಮಕ್ಳು ಕೃಷಿ ಬದುಕು ಮಾಡೋದು ಬೇಡ ಅಂತೀರ? ಇಲ್ಲ ಸರ್, ಮಾಡಕ್ ಆಗಲ್ಲ ಅವ್ರ ಕೈಲಿ, ಇದನ್ನೇನ್ ಮಾಡ್ಬೇಕು ಹೇಳು ಅಂತಾರ ಸರ್, ಅದಕ್ಕೋಸ್ಕರ ಓದ್ತಾರ ಸರ್. ಇಷ್ಟು ವರ್ಷದ ಒಂದು ಕೃಷಿ ಬದುಕು ಸಂತೋಷ ನಿಮ್ದು ತಂದ್ಕೊಟ್ಟಿದ್ಯಮ್ಮ? ಕೊಟ್ಟಿದ್ ಸರ್, ಕೊಟ್ಟೈತೆ, ನಮ್ಗೆ ಅದೇ ಕೊಟ್ಟಿರೋದ್ ಸರ್, ಅದನ್ನ ಬಿಟ್ರೆ ನಮ್ಗೆ ಇನ್ನೇನಿಲ್ಲಲ್ಲ, ನಮ್ಗೆ ಅದೇ ಸಂತೋಷ ಅನ್ಬೇಕು, ಇದ್ದಿದ್ರಾಗೆ ತೃಪ್ತಿ ಪಡ್ಬೇಕು ಸರ್, ಇಲ್ಲದ್ನೆಲ್ಲ ಆಸೆ ಪಡಕ್ ಆಗಲ್ಲ, ಇದ್ದಿದ್ರಾಗೆ ತೃಪ್ತಿ ಪಡ್ತಾ ಇದೀವಿ ಸರ್ ನಾವು. ಬಹಳ ಸಂತೋಷ ಪಾಪ ಮರ, ಇದುವರೆ ನಿಮ್ಮ ಈ ಶೇಂಗಾ ಕೃಷಿಯಲ್ಲಿನ ಸಾಕಷ್ಟು ಅನುಭವಗಳನ್ನ ನಮ್ಮ ರೈತರ ಜೊತೆ ಹಂಚ್ಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸಿಗಲಿ ಅಂತ ಆಕಾಶವಾಣಿ ಹಾರೈಸುತ್ತೆ. ತಮಗೆ ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಶೇಂಗಾ ಕೃಷಿಯ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ರೆಡ್ಡಿಹಳ್ಳಿಯ ರೈತ ಮಹಿಳೆ ಪಾಪಮ್ಮ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಈಗ ಕೇಳಿ, ಈರುಳ್ಳಿ ಬೆಳೆಯಲ್ಲಿ ಕಂಡುಬರುವ ಪ್ರಮುಖ ಕೀಟ ಮತ್ತು ರೋಗಗಳು ಹಾಗೂ ಅವುಗಳ ನಿರ್ವಹಣೆ, ಈ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ಐಸಿಎಆರ್ ಕೃಷಿ ವಿಜ್ಞಾನ ಕೇಂದ್ರದ ಕೀಟ ತಜ್ಞರಾದ ಡಾ ರುದ್ರಮುನಿ ಅವರೊಂದಿಗಿನ ಸಂದರ್ಶನ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಹಿರಿಯೂರು ತಾಲೂಕ್ ಬಬ್ಬೂರು ಫಾರಂ ಕೃಷಿ ವಿಜ್ಞಾನ ಕೇಂದ್ರದ ಕೀಟ ತಜ್ಞರಾದ ಡಾಕ್ಟರ್ ರುದ್ರಮುನಿ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಈರುಳ್ಳಿಯಲ್ಲಿ ಕಾಣಿಸಿಕೊಳ್ಳುವ ಪ್ರಮುಖ ಕೀಟ ಹಾಗೂ ರೋಗಗಳ ಹತೋಟಿ ಕ್ರಮಗಳ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. ಸರ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ, ನಮಸ್ಕಾರ ಸರ್. ನಮಸ್ತೆ. ನಮಸ್ತೆ ಸರ್. ನಮ್ಮ ಜಿಲ್ಲೆಯಲ್ಲಿ ಪ್ರಮುಖವಾದ ತರಕಾರಿ ಬೆಳೆ ಮತ್ತು ನೀರಾವರಿ ಬೆಳೆಯಲ್ಲಿ ಈರುಳ್ಳಿ ಪ್ರಮುಖ ಪಾತ್ರ ವಹಿಸುತ್ತೆ. ನಮ್ಮ ಜಿಲ್ಲೆಯಲ್ಲಿ ಒಂದು ಇದಕ್ಕೆ ಉತ್ತಮವಾದ ಒಂದು ಹವಾಗುಣ ಕೂಡ ಚೆನ್ನಾಗಿದೆ. ಈ ಸಮಯದಲ್ಲಿ ಯಾವ್ಯಾವ ರೋಗಗಳು ಕಾಣಿಸ್ಕೊಳ್ತಾವೆ ಸರ್ ಈರುಳ್ಳಿಗೆ? ಇಲ್ಲಿ ಪ್ರಮುಖವಾಗಿ ನಮ್ಮ ಈರುಳ್ಳಿ ಬೆಳೆಯಲ್ಲಿ ಬರ್ತಕ್ಕಂಥ ರೋಗಗಳಂದರೆ ಸಸಿ ಸಾಯ್ತಕ್ಕಂಥದ್ದು, ಗೆಡ್ಡೆ ಕೊಳೆ ರೋಗ ಮತ್ತು ನೇರಳೆ ಮಚ್ಚಿ ರೋಗ ಅಂತೂ ಬಂದೇ ಬರ್ತಾ ಇವು. ಕಾಯಿ ಅಂದರೆ ವಾತಾವರಣ ಆ ಥರ, ಸೊ ಈ ಕಂಡೀಷನ್ಗೆ ಈ ರೋಗಗಳು ಸಾಮಾನ್ಯ ಕಂಡು ಬರ್ತವೆ. ಇದು ಒಂದೊಂದಾಗಿ ನಾನು ಯಾವ ಹಂತದಲ್ಲಿ ಯಾವ್ಯಾವ ರೋಗಗಳು ಬರ್ತಾವೆ ಅಂತ ತಿಳಿಸ್ತೀನಿ. ಒಂದು ಸಸಿ ಸಾಯ್ತಕ್ಕಂಥ ಒಂದು ರೋಗ. ಇದು ಪ್ರಾರಂಭದಲ್ಲೇ ನಮಗೆ ಬೀಜ ಚೆಲ್ಲಿದ ಕೆಲವೇ ದಿನಗಳಲ್ಲಿ 15-20 ದಿನದಲ್ಲೇ ಕಾಣಿಸ್ತಕ್ಕಂಥ ಒಂದು ರೋಗ. ಇದು ಮಣ್ಣಿನಿಂದ ಬರ್ತಕ್ಕಂಥ ಒಂದು ರೋಗಾಣು. ಮಣ್ಣಿನಿಂದ ಬಂದು ಅಲ್ಲಿ ಏನಾಗುತ್ತೆ ಅಂದರೆ ಆ ಬೇರಿನಲ್ಲಿ ಬೆಳಕೊಂಡು ಬೇರಿಗೆ ನೀರು ಮತ್ತು ಪೋಷಕಾಂಶಗಳು ಮೇಲಕ್ಕೆ ತಗೊಳ್ಳೋದಾಗದೇ ಇದ್ದ ಪಕ್ಷದಲ್ಲಿ ಅವಾಗ ಏನಾಗುತ್ತೆ ಅದು ಸೊರಗಿ ಒಂದು ಒಣಗಿದಂಗೆ ಆಗಿಬಿಟ್ಟು ಗಿಡ ಸಾಯ್ತಾ ಹೋಗುತ್ತೆ. ಸೊ ಇದಕ್ಕೆ ನಾವು ಯಾವ ರೀತಿ ಹತೋಟಿ ಮಾಡ್ಬೋದಂದರೆ ಹಾಕ್ಬೇಕಾದ್ರೆ ಬೀಜ ಹಾಕ್ಬೇಕಾದ್ರೆ ನಾವು ಒಂದು ಬೀಜ ಉಪಚಾರ ಮಾಡ್ತಕ್ಕಂಥ, ಯಾಕಂದರೆ ಬೀಜ ನಾವು ಸಾಮಾನ್ಯವಾಗಿ ಲೂಸು ಬೀಜ ತಂಬ್ತೀವಿ ಅದಕ್ಕೆ ಬೀಜ ಉಪಚಾರ ಮಾಡ್ತಕ್ಕಂಥ ಅಥವಾ ಇನ್ನೊಂದು ಏನು ಮಾಡ್ಬೋದಂದರೆ ಹಾಕ್ಬೇಕಾದ್ರೆ ತಳಕ್ಕೆ ಗೊಬ್ಬರ ಹಾಕ್ತಕ್ಕಂಥದ್ದು ಇದೆ ನಿಮ್ಮ ವಾಡಿಕೆ. ಸೊ ಗೊಬ್ಬರ ಹಾಕ್ಬೇಕಾದ್ರೆ ಕೊಟ್ಟಿಗೆ ಗೊಬ್ಬರ ಹಾಕ್ಬೇಕಾದ್ರೆ ಅದು ನಾವೇನಂದರೆ ಗಸಿ ಗೊಬ್ಬರವನ್ನು ತಳಭಾಗದ ಗೊಬ್ಬರವನ್ನು ತಗೊಂಬಿಟ್ಟು ಅದಕ್ಕೆ ಟ್ರೈಕೋಡರ್ಮ ಅಂತ ಜೈವಿಕ ಶಿಲೀಂದ್ರನಾಶಕ ಬರುತ್ತೆ. ಸೊ ಅದನ್ನು ಪ್ರತಿ 100 ಕೆಜಿಗೆ 1 ಕೆಜಿ ಟ್ರೈಕೋಡರ್ಮವನ್ನು ಮಿಕ್ಸ್ ಮಾಡ್ಕೊಂಡು ನಾವು ಇದನ್ನೇನಂದರೆ ಇನ್ನು ಇದನ್ನು ಸ್ವಲ್ಪ ಈ ಬೀಜ ಹಾಕೋದಕ್ಕಿಂತ ಮುಂಚೆನೇ 3 ವಾರದ ಮುಂಚೆನೇ ನಾವು ಒಂದು ಗುಡ್ಡೆ ರೂಪದಲ್ಲಿ ಇದನ್ನು ಕೊಟ್ಟಿಗೆ ಗೊಬ್ಬರ ಮತ್ತು ಟ್ರೈಕೋಡರ್ಮನ ಬೆರೆಸಿಬಿಟ್ಟು ಹಾಕಿ ಗುಡ್ಡೆ ರೂಪದಲ್ಲಿ ಅದರ ಮತ್ತೆ ಅದಕ್ಕೆ ಗೋಣಿತಾಟನ ಇದನ್ನು ಅಂದರೆ ನೆರಳಲ್ಲಿ ನೀವು ಮಾಡ್ತಕ್ಕಂಥದ್ದು. ನೆರಳಲ್ಲಿ ಮಾಡಿದರೆ ಏನಾಗುತ್ತೆ ತೇವಾಂಶ ಹಾರಲ್ಲ. ಸೊ ಇದನ್ನು ನೆರಳಲ್ಲಿ ಮಾಡಿಬಿಟ್ಟು ಅದಕ್ಕೆ ಗೋಣಿತಾಟನ ಹಾಕಿ ನೀರು ಹಾಕ್ಯಂತ ಇರೋದು. ಇದನ್ನು ಕಳಿಬೇಕು 3 ವಾರ ಇದನ್ನು ನಾವು ಮಾಡಿದರೆ ಇಲ್ಲಿ ಒಂದು ಕೊಟ್ಟಿಗೊಬ್ಬರ ಆಲ್ರೆಡಿ ಕಳಿತಿರುತ್ತೆ. ಇಲ್ಲಿ ಏನಂದ್ರೆ ಜೈವಿಕ ಶಿಲೀಂದ್ರನಾಶಕ ಬೆಳೀತಕ್ಕಂಥದ್ದು ಅಂದ್ರೆ ನಾವು ಏನಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಬಳಸಿರ್ತೀವಿ. ಸೊ ಅದನ್ನು ಜಾಸ್ತಿ ವೃದ್ಧಿ ಮಾಡೋಕ್ಕಾಗಿ ನಮ್ಮ 3 ವಾರದ ಒಂದು ಕಾಲಾವಧಿಯನ್ನು ಬೇಕಾಗುತ್ತೆ ಅದು ವೃದ್ಧಿ ಆಗಕ್ಕೆ. ಸೊ ಇದನ್ನ ಈ ತರ ಮಾಡ್ಕೊಂಡ ಮೇಲೆ ನಾವು ತಳಗೊಬ್ಬರವನ್ನು ಹಾಕ್ಬಿಟ್ರಲ್ಲಿ ಇದರಲ್ಲಿ ಮಡಿಗಳಲ್ಲಿ ಏನಾಗುತ್ತೆ ಈ ತರ ಬರ್ತಕ್ಕಂಥವು ಸಸಿ ಕೊಳೆ ರೋಗ ಗೆಡ್ಡೆ ಕೊಳೆ ರೋಗ ಆಕ್ಚುಲಿ ಅದು ನಮಗೆ ಮೊದಲೆಲ್ಲ ಏನಾಗ್ತಿತ್ತು ಅಂದ್ರೆ 2-2.5 ತಿಂಗಳಲ್ಲಿ ಬರ್ತಕ್ಕಂಥ ಒಂದು ರೋಗ. ಈಗೇನಾಗೈತೆ ಪ್ರತಿ ವರ್ಷ ನಾವು ಜಮೀನಲ್ಲಿ ಬೆಳೆದಂಥ ಜಮೀನಲ್ಲೇ ಬೆಳೀತಿದ್ದಾರೆ ಈ ಇದನ್ನು. ಯಾಕಂದರೆ ರೈತರದ್ದು ಏನಾಗುತ್ತೆ ಅಂದರೆ ಇಳುವಳಿ ಕಡಿಮೆ ಇರುತ್ತೆ. ಸೊ ಹಂಗಾಗಿ ಬೆಳೆದಂಥ ಪ್ರದೇಶದಲ್ಲಿ ಬೆಳೀತಾರೆ. ಸೊ ಹಂಗಾಗಿ ಈ ಒಂದು ಪದ್ಧತಿಯನ್ನು ಅಳವಡಿಸೋದ್ರಿಂದ ನೀವು ಬೆಳೆದಂಥ ಪದಾರ್ಥ ಬೆಳೆದಲ್ಲದ ಸ್ಥಳದಲ್ಲಿ ಬೆಳೆದ್ರೂ ಸಹ ಇದನ್ನು ಕಂಟ್ರೋಲ್ ಮಾಡ್ಬೋದು. ಇದು 4 ರಿಂದ ಏನಾಗುತ್ತೆ ಸುಮಾರು 2 ರೋಗವನ್ನು ನಾವು ಮಣ್ಣಿನಿಂದ ಬರ್ತಕ್ಕಂಥ 2 ರೋಗವನ್ನು ಹತೋಟಿ ಮಾಡ್ಬೋದು. ಇನ್ನೊಂದು ಗೆಡ್ಡೆ ಕೊಳೆ ರೋಗ ಅಂತಂದೆ ಅದು ಯಾವ ರೀತಿ ಲಕ್ಷಣ ಇರುತ್ತೆ ಅಂತ ತಿಳ್ಕೊಂಬನ. ಯಾಕಂದರೆ ಸಸಿ ಸಾಯ್ತಕ್ಕಂಥದ್ದು ನಾನು ಹೇಳಿದೆ. ಈ ಗೆಡ್ಡೆ ಕೊಳಿತಕ್ಕಂಥ ರೋಗ ಹೆಂಗಿರುತ್ತೆ ಅಂದರೆ ಆ್ಯಕ್ಚುಲಿ ಇದು ಯಾವ ಬರುತ್ತೆ ಅಂತ ತಿಳ್ಕೊಂಬ ಫಸ್ಟು ವಾತಾವರಣ ಮೋಡ ಮುಚ್ಚಿದ ವಾತಾವರಣ ಮತ್ತು ನಾವು ಏನಾಗುತ್ತೆ ಬೀಜ ಚೆಲ್ಲಬೇಕಾದ್ರೆ ಒತ್ತೊತ್ತಾಗಿ ಚೆಲ್ಲಿರ್ತೀವಿ. ಯಾಕಂದರೆ ಕೆಲವು ಕಡೆ ನಾಟಿ ಪದ್ಧತಿ ಇರುತ್ತೆ, ನಾಟಿ ಪದ್ಧತಿನಲ್ಲಿದ್ದೇ ಇದ್ದಾಗ ಏನಾಗುತ್ತೆ ಗಾಳಿ ಆಡ್ತಕ್ಕಂಥ ಒಂದು ಇದಿರುತ್ತೆ. ಆದರೆ ನಾವು ಇಲ್ಲಿ ಬೀಜ ಚೆಲ್ಲಿದಾಗ ಹೋಗಿ ಕ್ಲಂಪ್ ಕ್ಲಂಪಲ್ಲಿ ಅಂದರೆ ಒಟ್ಟೊಟ್ಟಾಗಿ ಸುಮಾರು ಗಿಡಗಳು ಸಸಿಗಳು ಬೆಳೆದಿರ್ತವೆ. ಸೊ ಏನಾದ್ರು ಗಾಡಿ ಸರಿಯಾಗಿ ಆಡದೆ ಪದೇ ಪದೇ ನೀರು ಆಮೇಲೆ ತಗ್ಗು ಪ್ರದೇಶದಲ್ಲಿ ಜಾಸ್ತಿ ಬರುತ್ತಿದೆ. ಎಲ್ಲೆಲ್ಲಿ ತಗ್ಗಿರುತ್ತೆ ಮತ್ತು ಗಿಡಗಳ ಸಂಖ್ಯೆ ಜಾಸ್ತಿ ಇರ್ತಕ್ಕಂಥದ್ದು ಗಾಳಿ ಆಡದಂಥ ಪ್ರದೇಶದಲ್ಲಿ ಇದು ನಮಗೆ ಕಾಣಿಸುತ್ತೆ. ಆಮೇಲೆ ಇದು ಬಂತಂದಾಗ ಯಾವ ರೀತಿ ನಾವು ಕ್ಷೇತ್ರ ಮಟ್ಟದಲ್ಲಿ ನಾವು ಗುರುತಿಸ್ಬೋದು ಇದನ್ನು ಅಂದರೆ ಬೇರೆ ಆರೋಗ್ಯ ಗಿಡ ಹೆಂಗಿರುತ್ತೆ ಮತ್ತು ಇದೇನಾಗುತ್ತೆ ಅಂದರೆ ಗೆಡ್ಡೆ ಕೊಳತ್ತಿದೆ ಅಂದರೆ ಆ್ಯಕ್ಚುಲಿ ಇದು ಮಣ್ಣಿನಿಂದ ಬರ್ತಕ್ಕಂಥ ರೋಗ. ಗೆಡ್ಡೆ ಕೊಳತ್ ತಕ್ಷಣ ಏನಾಗುತ್ತೆ ಆ ಪೈರು ಬರುತ್ತೆ ಮತ್ತು ಹಳದಿ ಆಗುತ್ತೆ ಎಂಟೈರ್. ಆ ತೊಪ್ಪಲೇನಿದೆ ನಾವೇನು ನೀರುಳ್ಳಿ ಕಾವು ಅಂತೀವಲ್ಲ ಆ ತೊಪ್ಪಲು ಸಮೇತ ಹಳದಿಯಾಗಿ ಒಂದು ಸೈಡು ಬೆಂಡಾಗುತ್ತೆ. ಸೊ ಅವಾಗ ಹಿಂಗೆ ಸುಮ್ಮನೆ ಹಿಂಗೆ ಎಳೆದ್ರೂ ಸಹ ಈಸಿಯಾಗಿ ಬರುತ್ತೆ. ಆವಾಗ ಅಲ್ಲಿ ನಾವು ನೋಡಿದರೆ ಕಂಪ್ಲೀಟು ಏನು ಬೇರುಗಳಿರಲ್ಲ, ಬೇರಿಲ್ಲ, ಆಮೇಲೆ ಮುಟ್ಟಿದರೆ ಮೆತ್ತಗಿರುತ್ತೆ. ಇನ್ನೊಂದು ರೈತರಲ್ಲಿ ಒಂದು ಇದು ಏನಂದರೆ ಈ ಒಂದು ಸ್ವಲ್ಪ ಅನುಮಾನ ಅಂದರೆ ಇದು ಸರ್ ಬೇರುಳ ಅಂತಲೂ ಕರೀತಾರೆ. ಆದರೆ ಇಲ್ಲಿ ಒಂದು ನಾವು ಕರೆಕ್ಟಾಗಿ ಕ್ಲಾರಿಫೈ ಮಾಡ್ಕೋಬೇಕಾಗಿರೋದು ಏನಂದರೆ ಇಲ್ಲಿ ಬೇರುಳ ಅಲ್ಲ, ಈ ಥರದ್ದು ಬೇರಿದ್ದು ಅಲ್ಲಿ ಬೇರುಗಳು ಇಲ್ಲದಿದ್ದರೆ ಒಂಥರ ಮೆತ್ತಗಿತ್ತಂದರೆ ಅದು ಕೊಳೆ ರೋಗ, ಗೆಡ್ಡೆ ಕೊಳೆ ರೋಗ. ಆಮೇಲೆ ಕಂಪ್ಲೀಟ್ ಬೇರುಗಳೆಲ್ಲ ನಾಶ ಆಗಿರ್ತವೆ, ಕರಗಿರ್ತವೆ. ಆ್ಯಕ್ಚುಲಿ ಬೇರುಳ ಇತ್ತಂದರೆ ಬೇರ್ ಮಾತ್ರ ತಿಂದಿರುತ್ತೆ, ಯಾವುದೇ ಥರದ ಮೆತ್ತಗಾಗಿರಲ್ಲ. ಅಡಿಭಾಗದಲ್ಲಿ ತಳ ಮುಟ್ಟಿದರೆ ಮೆತ್ತಗಾಗಿರಲ್ಲ. ಆಮೇಲೆ ಇದು ನೀವು ಒಂದು ಮಾಹಿತಿ ತಿಳ್ಕೊಬೇಕಂದ್ರೆ ಇದು ಏನು ಬೇರುಳ ಇದೆಯಲ್ಲ, ಬೇರುಳ ಆ್ಯಕ್ಚುಲಿ ಮರಳು ಮಿಶ್ರಿತ ಮಣ್ಣಿನಲ್ಲಿ ಜಾಸ್ತಿ ಬರುತ್ತೆ. ಅಲ್ಲಿ ಏನಂದ್ರೆ ಅದಕ್ಕೆ ಗಾಳಿ ಆಡಬೇಕು, ಅದಕ್ಕೆಲ್ಲನ ಸರಾಗ ಹರಿದಾಡಕ್ಕೆ ಬೇಕೇ ಬೇಕಾಗಿರೋದು ಮರಳು ಮಿಶ್ರಿತ ಮಣ್ಣು. ನಿಮಗೆ ಇಲ್ಲಿ ಮರಳು ಮಿಶ್ರಿತ ಮಣ್ಣಲ್ಲೂ ಬೆಳೀತಿದ್ದಾರೆ, ಬಟ್ ನಮ್ಮಲ್ಲಿ ಹಾವಳಿ ಇಲ್ಲ, ಇದು ಈ ಥರ ಇರುತ್ತೆ. ಅಂದರೆ ಬೇರು ಮಾತ್ರ ತಿಂದು ಗೆಡ್ಡೆ ಕೊಳತಿಲ್ಲ ಅಂದರೆ ಅದು ಬೇರುಳ. ಸೊ ಗೆಡ್ಡೆನೂ ಕೊಳತಿದ್ದು ತಳಭಾಗನೂ ಕೊಳತಿದ್ದು ಬೇರುಗಳು ನಾಶ ಆಗಿ ಕರಗಾಗಿದ್ದರೆ ಮೆತ್ತಗಾಗಿದ್ದರೆ ಅದು ಗೆಡ್ಡೆ ಕೊಳೆರೋಗ. ಸೊ ಇದಕ್ಕೂ ಸಮ ಟ್ರೈಕೋಡರ್ಮವನ್ನು ನಾವು ಮೊದಲೇ ಹಾಕ್ಬಿಟ್ಟಿರ್ತಕ್ಕೆ. ಇನ್ನೊಂದು ಏನಂದರೆ ಈ ಥರ ಇದು ಯಾವಾಗ ಬರುತ್ತೆ, ಮೊದಲೆಲ್ಲ ಏನಾಗುತ್ತೆ 2-2.5 ತಿಂಗಳಲ್ಲಿ ಬರ್ತಾ ಇತ್ತು, ಈಗೇನಾಗಿದೆ ಕಳೆದ ಒಂದು 4-5 ವರ್ಷದಿಂದ 20 ದಿನದ ಇರ್ತಕ್ಕಂಥ ಪೈರಿ ಸಮೇತ ಕಂಡು ಬರ್ತಾ ಇದೆ. ಸೊ ಇದನ್ನು ನಾವು ಯಾವ ರೀತಿ ಒಂದು ವೇಳೆ ಇದನ್ನು ಮಾಡಿನೂ ಬಂದಿದೆ ಅಂದರೆ ನೀವೇನು ಮಾಡಬೇಕು, ನೀವು ತಳಕ್ಕೆ ಟ್ರೈಕೋಡರ್ಮ ಹಾಕಿನೂ ಬಂದಿದೆ ಅಂದರೆ ಕೆಲವು ರಾಸಾಯನಿಕಗಳಿದ್ದಾವೆ. ರಾಸಾಯನಿಕಗಳು ನಾವು ಇದನ್ನು ಅಂದರೆ ಅಲ್ಲಿ ಎಲ್ಲಿ ಆಗಿದೆ ಅವನ್ನು ಕೀಳ್ಬೇಕು ಫಸ್ಟು. ನೀವು ಹಂಗೆ ಬಿಟ್ಟಿರ್ತೀರ ಕಿತ್ತರೆ ಏನಾಗುತ್ತೆ ಒಳ್ಳೆಯದು, ಯಾಕಂದರೆ ಮುಂದೆ ಸ್ಪ್ರೆಡ್ ಆಗಲ್ಲ. ಸೊ ಆ ರೀತಿ ಕಿತ್ತುಬಿಟ್ಟು ತಗ್ಬಿಡ್ತಕ್ಕಂಥ ಪ್ರದೇಶಕ್ಕೆ ಈ ಔಷಧಿಯನ್ನ ನಾನು ಹೇಳ್ತಕ್ಕಂಥ ಔಷಧಿ ಕಾಂಟಾಫಮ್ ಬರುತ್ತೆ ಅಥವಾ ಸಿಒಸಿ ಅಂತ ಬರುತ್ತೆ, ಕಾಪರ್ ಆಕ್ಸಿ ಕ್ಲೋರೈಡ್ ಅಂತ ಬರುತ್ತೆ. ಪ್ರತಿ ಲೀಟರ್ ನೀರಿಗೆ 2 ಗ್ರಾಂ ಹಾಕೊಂಡು ದ್ರಾವಣ ಮಾಡ್ಕೋಬೇಕು ಫಸ್ಟ್. ಎಲ್ಲೆಲ್ಲಿ ಕಿತ್ತಿರ್ತಕ್ಕಂಥ ಭಾಗ ಮತ್ತೆ ಸುತ್ತ ಅದ್ರ ಸುತ್ತ ಆರೋಗ್ಯವಾಗಿರ್ತಕ್ಕಂಥ ಗಿಡಗಳಿಗೆ ಅಂದ್ರೆ ಮೂವ್ಮೆಂಟ್ ಆಗೋದು ಕೆಳಭಾಗಕ್ಕೂ ಹೋಗುತ್ತಲ್ಲ, ಆ ಮೂವ್ಮೆಂಟ್ ಆಗಿರ್ತಕ್ಕಂಥ ಭಾಗಕ್ಕೂ ಈ ಔಷಧಿಯನ್ನ ಡ್ರೆಂಚಿಂಗ್ ಮಾಡ್ಬೇಕಂದ್ರೆ ಅದನ್ನು ಸುರಿಬೇಕು ಇದಕ್ಕೆ ಬೇರಿನ ಸಮೂಹಕ್ಕೆ, ಅಂದ್ರೆ ಮಣ್ಣು ನೆನೆಯಬೇಕು. ಮಣ್ಣಲ್ಲಿ ರಸಿಕೆ ಇರುತ್ತೆ, ಇದ್ರ ರೋಗದ ರಸಿಕೆ ಇರುತ್ತೆ. ಸೊ ರಸಿಕೆ ಇರ್ತಕ್ಕಂಥ ಭಾಗಕ್ಕೆ ಇದನ್ನ ದ್ರಾವಣವನ್ನು ಸುರಿಯೋದ್ರಿಂದ ಆ ರಸಿಕೆಯನ್ನ ಕೊಲ್ಲುತ್ತೆ. ಸೊ ಇದರಿಂದ ನಾವು ಹತೋಟಿ ಮಾಡಬಹುದು. ಇನ್ನೊಂದು ಪ್ರಮುಖವಾದ ಅಂದ್ರೆ ಇದು ಸಾಮಾನ್ಯವಾಗಿ ನೀರುಳ್ಳಿ ಬೆಳೆತಕ್ಕಂಥ ಎಲ್ಲಾ ಜಮೀನಲ್ಲಿ ಬರ್ತಕ್ಕಂಥ ರೋಗ ಅಂದ್ರೆ ನೇರಳೆ ಮಚ್ಚ ರೋಗ. ನೇರಳೆ ಮಚ್ಚ ರೋಗ ಹೆಂಗೆ ಐಡೆಂಟಿಫೈ ಮಾಡುತ್ತೆ, ಕೆಲವೊಂದು ಪೋಷಕಾಂಶಗಳ ಕೊರತೆಗೆ ಹೋಲಿಕೆ ಇರ್ತೈತೆ. ಈಗ ಇದರಲ್ಲಿ ಸಾಮಾನ್ಯವಾಗಿ ನಮ್ಮ ನೀರುಳ್ಳಿಯಲ್ಲಿ ಪೋಷಕಾಂಶದ ಕೊರತೆ ಅಂದ್ರೆ ಜಿಂಕ್, ಲಘು ಪೋಷಕಾಂಶ ಸತು ಅಂತ ಬರುತ್ತೆ ಜಿಂಕ್. ಸೊ ಇದು ತುದಿ 1 ಇಂಚು ತುದಿ ಒಣಗಿದ್ರೆ ಅದು ಲಘು ಪೋಷಕಾಂಶದ ಕೊರತೆ. ಒಂದು ವೇಳೆ ತಪ್ಪಲುಗಳು 2-3 ಹೊರಭಾಗದ ತಪ್ಪಲುಗಳು ಹಳದಿಯಾಗಿ ಬೆಂದಂಗಾಗಿ ಹಿಳೆ ಬಿದ್ದಿದ್ರೆ ಅದು ನೇರಳೆ ಮಚ್ಚರೋಗ. ಸೊ ಇದು ಈ ತರ ನೀವು ಗುರುತಿಸ್ಬೇಕಾಗತ್ತೆ, ಯಾಕಂದ್ರೆ ಇಲ್ಲಾಂದ್ರೆ ಏನಾಗುತ್ತೆ, ಅದಕ್ಕೂ ಔಷಧಿ ಹೊಡೆದ್ಬಿಟ್ರೆ ತಪ್ಪಾಗುತ್ತೆ. ಸೊ ಇವೆರಡು ಲಕ್ಷಣಗಳನ್ನ ನೀವು ತಿಳ್ಕೊಂಡು ಒಂದು ವೇಳೆ ಒಂದು ತುದಿ 1 ಇಂಚು ಒಣಗಿತ್ತಂದ್ರೆ ಹಳದಿ ಆಗಿತ್ತಂದ್ರೆ ನೀವು ಜಿಂಕ್ ಸಲ್ಫೇಟ್ ಅನ್ನ ಪ್ರತಿ ಎಕರೆಗೆ 5 ಕೆಜಿಯನ್ನ ತಳಕ್ಕೆ ನೀವು 1 ತಿಂಗಳು ಬೆಳೆ ಒಳಗೇನೆ ನೀವು ಇದನ್ನ ಕೊಡ್ಬೇಕಾಗತ್ತೆ. ಈ ನೇರಳೆ ಮಚ್ಚ ರೋಗ ಅಂದ್ರೆ ಪ್ರಮುಖವಾಗಿ ಲಘು ಪೋಷಕಾಂಶಗಳ ಕೊರತೆಯಿಂದಾನೇ ಬರ್ತಕ್ಕಂಥದ್ದು? ಒಂದು ಇಲ್ಲ, ಇದು ತುದಿ ಒಣಗಿರೋದು 1 ಇಂಚು ಒಣಗಿತ್ತಂದ್ರೆ ಅದು ಲಘು ಪೋಷಕಾಂಶ ಕೊರತೆಯಿಂದ ಬೆಳಗಾಗುತ್ತೆ. ಇನ್ನೊಂದು ಹೊರಭಾಗ ತಪ್ಪಲುಗಳು ಹಳದಿಯಾಗಿ ಬೆಂದಂಗಾದ ಅದು ನೇರಳೆ ಮಚ್ಚ ರೋಗ, ಅದು ಶಿಲೀಂಧ್ರದ ರೋಗ. ಸೊ ಇವೆರಡನ್ನ ನೀವು ಕ್ಲಾರಿಫೈ ಮಾಡ್ಕೊಂಡು ನೀವು ಸಿಂಪಡಣೆ ಮಾಡಬೇಕಾಗತ್ತೆ. ಒಂದು ವೇಳೆ ಲಘು ಪೋಷಕಾಂಶ ಕೊರತೆ ಇದ್ದು 1 ಇಂಚು ಒಣಗಿತ್ತಂದ್ರೆ ಅದಕ್ಕೆ ನೀವು ತಳಕ್ಕೆ 1 ಎಕರೆಗೆ 5 ಕೆಜಿ ಜಿಂಕ್ ಸಲ್ಫೇಟ್ ಅನ್ನ ಹಾಕ್ಬೇಕು, ಹಾಕಿ ನೀರು ಕಟ್ಟೋದ್ರಿಂದ. ಇಲ್ಲಾಂದ್ರೆ ಈಗಾಗಲೇ ಪೋಷಕಾಂಶಗಳು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಸಿಗ್ತಾವೆ ಲಘು ಪೋಷಕಾಂಶಗಳು, ಆ ಜಿಂಕ್ ಇರತಕ್ಕಂಥ ಲಘು ಪೋಷಕಾಂಶವನ್ನು ತಗೊಂಡು ಸಿಂಪಡಣೆ ನೀವು ಮಾಡಬಹುದು. ಅದನ್ನ ನಾವು ಮಾಡೋದ್ರಿಂದ ಅದನ್ನು ಹತೋಟಿ ಮಾಡಬಹುದು. ಇನ್ನೊಂದು ನೇರಳೆ ಮಚ್ಚ ರೋಗಕ್ಕೆ ಹಲವಾರು ರೋಗನಾಶಕಗಳಿದ್ದಾವೆ. ಕ್ಲೋರೋಥಾಲನಿಲ್ ಅಂತ ಬರುತ್ತೆ, ಅದರಲ್ಲಿ ನೀವು 1 ಲೀಟರ್ ನೀರಿಗೆ 2 ಗ್ರಾಂ ಹಾಕೊಂಡು ಸಿಂಪಡಣೆ ಮಾಡಬಹುದು. ಇನ್ನೊಂದು ಕಂಪ್ಯಾನಿಯನ್ ಅಂತ ಬರುತ್ತೆ, 2 ಶಿಲೀಂಧ್ರನಾಶಕಗಳು ಮಿಶ್ರಣವಿರ್ತಕ್ಕಂಥದ್ದು, ಬ್ಯಾವಿಸ್ಟಿನ್ ಅಂತಂದು ಕಾರ್ಬನ್ ಡೆಂಜಿ ಮತ್ತು ಮ್ಯಾನ್ಕಜಬ್ ಅಂತ 2 ಮಿಶ್ರಣ ಇರತಕ್ಕಂಥ ಒಂದು ಇದಿದೆ. ಸೊ ಅದನ್ನು ಬೇಕಾದ್ರೆ ನಾವು ಸಿಂಪಡಣೆ ಮಾಡಬಹುದು. ಇಲ್ಲ ಕಾಂಟಾಫ್ ಅಂತ ಬರುತ್ತೆ, ಎಕ್ಸಕೊನಜೋಲ್ ಅದನ್ನ 1 ಲೀಟರ್ ನೀರಿಗೆ 1 ml ಹಾಕಿಕೊಂಡು ಸಿಂಪಡಣೆ ಮಾಡೋದ್ರಿಂದ ಹತೋಟಿ ಮಾಡೋದು. ಈ 3 ರೋಗಗಳು ಪ್ರಮುಖವಾಗಿ ಕಾಡ್ತಕ್ಕಂಥದ್ದು. ಈಗ ರೋಗಗಳ ಬಗ್ಗೆ ಹೇಳಿದೆ ಸರ್, ಇದರಲ್ಲಿ ಸಾಕಷ್ಟು ಕೀಟಗಳ ಒಂದು ಹಾವಳಿನೂ ಜಾಸ್ತಿ ಇರುತ್ತೆ, ಯಾವ್ಯಾವ ಕೀಟಗಳು ಬರ್ತವೆ, ಅವುಗಳ ಹತೋಟಿ ಕ್ರಮಗಳು ಯಾವ ರೀತಿ ಇರಬೇಕು? ಇದರಲ್ಲಿ ಪ್ರಮುಖವಾಗಿ ಬರತಕ್ಕಂಥ ಕೀಟಗಳು ಅಂದ್ರೆ 2, ಒಂದು ಥ್ರಿಪ್ಸ್ ಅಂತಂದು, ಥ್ರಿಪ್ಸ್ ನುಶಿ ಏ ಅಂತ ಕರೀತಾರೆ ರೈತರು ಸ್ಥಳೀಯವಾಗಿ ಥ್ರಿಪ್ಸ್ ಅಂತಂದು. ಇನ್ನೊಂದು ತಪ್ಪಲು ತಿಂತಕ್ಕಂಥ ತಂಬಾಕಿನ ಹುಳ ಅಂತ ಕರೀತಾರೆ. ಈ 2 ಹುಳುಗಳು ಪ್ರಧಾನವಾಗಿ ಕಾಣಿಸ್ತವೆ. ಒಂದು ಥ್ರಿಪ್ಸ್ ಅಂಬದು ಮೇಜರ್ ಬಂದೇ ಬರುತ್ತೆ ನಮಗೆ. ಇದು ಈ ಪರಿಸ್ಥಿತಿನಲ್ಲಿ ಸ್ವಲ್ಪ ಅವಳಿ ಕಡಿಮೆ ಇದೆ. ಕಾರಣ ಏನಂದ್ರೆ ಮೋಡ ಮುಚ್ಚಿದ ವಾತಾವರಣ ಅದಕ್ಕಾಗಲ್ಲ, ಬಿಸಿಲು ವಿಪರೀತ ಬಿಸಿಲು ಕಂಟಿನ್ಯೂಸ್ ಆಗಿ ತಂದಾಗ, ಏನಾದ್ರು ಗ್ಯಾಪ್ ಇದ್ದು ಒಂದು 15 ದಿನಗಟ್ಟಲೆ ಕಂಟಿನ್ಯೂಸ್ ಆಗಿ ಬಿಸಿಲಿದ್ದಾಗ ಬಿಸಿಲಿನ ವಾತಾವರಣಕ್ಕೆ ಜಾಸ್ತಿ ಪ್ರಮಾಣದಲ್ಲಿ ಬರುತ್ತೆ. ಸೊ ಇದು ಬಂತಂದ್ರೆ ನಮಗೆ ಯಾವ ರೀತಿ ನಾವು ಇದನ್ನ ಗುರುತಿಸೋದು ಕ್ಷೇತ್ರ ಮಟ್ಟದಲ್ಲಿ ಅಂತಂದ್ರೆ, ಇದು ಯಾವ ಬರುತ್ತೆ ಕೀಟ ಅಂದ್ರೆ, ಆಕ್ಚುಲಿ ಬರ್ತಕ್ಕಂಥ 15 ದಿನ ಪೈರಿಗೆ ಸ್ಟಾರ್ಟ್ ಆಗುತ್ತೆ. ಇದು ಬಂದ್ಬಿಟ್ಟು ಕೋಶದ ಒಳಗಡೆ ಅಂದ್ರೆ ತಪ್ಪಲಿರುತ್ತಲ್ಲ, ತಪ್ಪಲದ ಕೋಶದ ಒಳಭಾಗದಲ್ಲಿ ಮೊಟ್ಟೆಯನ್ನು ಇಡುತ್ತೆ. ಒಂದು ಪ್ರತಿ ಒಂದು ಪ್ರೌಢ ತ್ರಿಪ್ಸ್ 50 ವರೆಗೂ ಕೀಟಗಳು ಮೊಟ್ಟೆಗಳನ್ನು ಇಡ್ತಕ್ಕಂಥ ಒಂದು ಕೆಪಾಸಿಟಿ ಇದೆ. ಸೊ ಇದು ಇಟ್ಟ ಮೇಲೆ ಸ್ವಲ್ಪ ದಿನದಲ್ಲೇ ಅದು 1 ವಾರದಲ್ಲೇ ಹ್ಯಾಚ್ ಆಗಿ ಅದು ರಸ ಇರಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಇದನ್ನ ಲಕ್ಷಣಗಳು ಹೆಂಗೆ ಗುರುತಿಸೋದು ಬೇರೆ ಕೀಟಕ್ಕೂ ಅಥವಾ ರೋಗಗಳಿಂದ, ಹೊರಭಾಗದ ತಪ್ಪಲು ಹೊರಭಾಗದ ಎಲೆಗಳಲ್ಲಿ ಬಿಳಿ ಮಚ್ಚೆಗಳು ಕಾಣ್ತಾ ಇರುತ್ತೆ. ಎಲ್ಲೆಲ್ಲಿ ಇದು ರಸ ಇರುತ್ತಾ ಆ ಪತ್ರ ಹರಿತೆ ಏನು ಹಸಿರು ಇರುತ್ತಾ ಆ ಹಸಿರಿಲ್ದಂಗೆ ಬೆಳಗಾಗಿರುತ್ತೆ. ಸೊ ಅದು ಏನಾದ್ರು ಒಂದ್ ವೇಳೆ ಜಾಸ್ತಿ ಸಂಖ್ಯೆನಲ್ಲಿ, ಈಗ ಕೆಲವು ಟೈಮ್ ನಾವು ನೋಡಿದೀವಿ 100 ವರೆಗೂ ನೋಡಿದೀವಿ. ಇದನ್ನ ನೀವು ಎಲ್ಲಿ ನೋಡ್ಬೇಕಂದ್ರೆ ಥ್ರಿಪ್ಸ್ನ ನೀವು ಒಂದ್ ವೇಳೆ ಇದನ್ನ ಹುಡುಕ್ಬೇಕಂದ್ರೆ ಒಳಭಾಗದಲ್ಲಿರ್ತಕ್ಕಂಥ ಬೆಳೀತಕ್ಕಂಥ ಒಂದು ಚಪ್ಪಟೆ ಆದಂತ ಒಂದು ಎಲೆ ಇರುತ್ತೆ. ಆ ಎಲೆಯನ್ನ ನೀವು ಬೆಳೀತಕ್ಕಂಥ ಭಾಗ ಆ ಎಲೆಯ ಆಸುಪಾಸ ಎರಡೂ ಕಡೆನೂ ಇವು ಮುತ್ಕೊಂಡಿರ್ತಾ. ಸೊ ರಸ ಇರ್ತಕ್ಕಂಥದ್ದು ಹೊರಭಾಗದಲ್ಲಿ ರಸ ಇರೋದು ಮತ್ತೆ ಹೋಗಿ ಅಲ್ಲಿ ಅಡಗ್ತಾ ಇರ್ತಾ. ಸೊ ನೀವು ಅಲ್ಲಿ ಥ್ರಿಪ್ಸ್ ನೋಡ್ಬೇಕಂದ್ರೆ ಈ ತರ ಚುಕ್ಕೆ ಇದೆ ಅಂದ್ರೆ ಒಳಭಾಗದಲ್ಲಿ ನೀವು ನೋಡಿದ್ರೆ ಕನ್ಫರ್ಮ್ ಮಾಡ್ಕೋಬಹುದು ಹಳದಿ ಬಣ್ಣದ ಇರ್ತವೆ. ಸೊ ಇದು ಒಂದು 2-3 ಇತ್ತಂದ್ರೆ ಅನಂತ ಇದು ಪ್ರಾಬ್ಲಮ್ ಆಗಲ್ಲ. ಜಾಸ್ತಿ ಸಂಖ್ಯೆನಲ್ಲಿದ್ದಾಗ ಹೊರಭಾಗಕ್ಕೆಲ್ಲ ಚುಕ್ಕಿಗಳೆಲ್ಲ ಕಲ್ತ್ಕೊಂಡ್ಬಿಟ್ಟು ಏನೇನು ರಸ ಇರ್ತಕ್ಕಂಥ ಚುಕ್ಕಿಗಳೆಲ್ಲ ಹೊಂದ್ಕೊಂಡು ಕೂಡ್ಕೊಂಡು ಅದು ಮಜ್ಜಿಗೆ ರೋಗವಾಗಿ ಪರಿವರ್ತನೆ ಆಗುತ್ತೆ. ಅಂದ್ರೆ ಬೆಳ್ಳು ಕಾಣ್ತಾ ಇರುತ್ತೆ, ಅಂದ್ರೆ ಬೆಳ್ಳು ಕಾಣ್ತಾ ಇದೆ ಅಂದ್ರೆ ಸುಮಾರು 100 ವರೆಗೂ ಥ್ರಿಪ್ಸ್ ಅನ್ನ ಒಂದೇ ಗಿಡದಲ್ಲಿ ನಾವು ನೋಡಬಹುದು. ಸೊ ಇದು ಅವಳಿ ಇದು ಆಯ್ತಂದ್ರೆ ಏನಾಗುತ್ತೆ, ಹಸಿರೇ ಇಲ್ಲದಂದ್ರೆ ಗೆಡ್ಡೆ ಬೆಳವಣಿಗೆ ಕಡಿಮೆ ಆಗುತ್ತೆ, ಇಳುವರಿ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತೆ, ಸೈಜ್ ಬರೋದಿಲ್ಲ. ಸೊ ಇದನ್ನ ಯಾವ ರೀತಿ ಹತೋಟಿ ಮಾಡೋದಂದ್ರೆ, ಪ್ರಾರಂಭ ಹಂತದಲ್ಲೇ ನಾವು ಇದನ್ನ ಸ್ವಲ್ಪ ಕ್ರಮಗಳನ್ನ ತಗೊಂಡ್ರೆ, ಈಗ ಇದನ್ನ ನಾವೇನಾಗಿದೆ ಇತ್ತೀಚಿನ ದಿನಗಳಲ್ಲಿ ನಾವು ಏನೇ ಒಂದು ಪದಾರ್ಥ ತಿಂದ್ರೆ ಅವು ಎಲ್ಲ ಔಷಧಿ ಅದ್ರ ಮುಖಾಂತರ ನಮ್ಮ ದೇಹಕ್ಕೆ ಸೇರ್ತಾ ಇದೆ. ಸಾಕಷ್ಟು ರೋಗ ರುಜಿನಗಳು, ಕ್ಯಾನ್ಸರ್ ಅಂತೆ ಸುಮಾರು, ಆಮೇಲೆ ತಡೆದುಕೊಳ್ಳೋ ಶಕ್ತಿನೂ ಸಾಕಷ್ಟು ಕಡಿಮೆ ಆಗ್ತಿದೆ. ಆಮೇಲೆ ಇದಕ್ಕೆ ಮುಖ್ಯವಾಗಿ ಕೀಪಿಂಗ್ ಕ್ವಾಲಿಟಿ ಏನು ಸಂಗ್ರಹಣಾ ಶಕ್ತಿ ಸಹ ಕಡಿಮೆ ಆಗಿದೆ. ನಾವು ಸಾಕಷ್ಟು ಪ್ರಮಾಣದಲ್ಲಿ ಕೀಟನಾಶಕ ಮತ್ತು ಗೊಬ್ಬರವನ್ನು ಹಾಕ್ತಾ ಇರೋದ್ರಿಂದ ಈರುಳ್ಳಿಗೆ ಸಂಗ್ರಹಣಾ ಶಕ್ತಿಯು ಸಹ ಕಡಿಮೆ ಆಗುತ್ತೆ. ನಾವು ಮಾರ್ಕೆಟ್ ತಗೊಳ್ಳೋದ್ರೊಳಗೇನೆ ಗೆಡ್ಡೆಗಳು ಕೊಳಿತಾ ಹೋಗ್ತಾ ಇರುತ್ತೆ. ಸೊ ಅದಕ್ಕೆ ಆದಷ್ಟು ರಾಸಾಯನಿಕವನ್ನು ಕಡಿಮೆ ಮಾಡ್ಬೇಕಂದ್ರೆ ನಾವು ಥ್ರಿಪ್ಸ್ಗೆ ಈಗ 4-5 ಸಾರಿ ನಾವು ಸಿಂಪಡಣೆ ಮಾಡ್ತೀವಿ. ಅದನ್ನು ನಾವು ಮಿನಿಮೈಸ್ ಮಾಡೋದು ಹೆಂಗಂದ್ರೆ, ಈಗ ಪ್ರಾರಂಭದಲ್ಲೇ ಹೊಲದ ಸುತ್ತ ಏನು ನಾವು ಹಾಕ್ತೀವೋ ಬೀಜ ಹಾಕ್ಬೇಕಾರೇ ಹೊಲದ 4 ಕಡೆ ದಂಡೆ ಮೇಲೆ ಬದುಗಳ ಮೇಲೆ ಮೆಕ್ಕೆಜೋಳವನ್ನು ಹಾಕ್ಬೇಕಾಗತ್ತೆ ಒತ್ತಾಗಿ. ಅದು ಸ್ಪೇಸಿಂಗ್ ಯಾವುದು ಅಂತರ ಮೇಂಟೈನ್ ಮಾಡಬಾರ್ದು, ಒತ್ತತ್ತಾಗಿ ಪಕ್ಕದಲ್ಲೇ ಒಂಥರ ತಡಕೆ ಕಡಿದಂಗೆ ನೀವು ಹಾಕ್ಬೇಕಾಗುತ್ತೆ ಬೀಜ ಹಾಕಿದ್ರೆ. ಏನಾಗುತ್ತೆ ಅಂದರೆ ಇಲ್ಲಿ ಈ ಹುಳದ ಹಾವಳಿಯನ್ನು ತಡಿಬಹುದು. ಹೆಂಗೆ ಅಂದರೆ, ಈಗ ಏನಾಗುತ್ತೆ ಕೀಟಗಳು ಪತಂಗ ಚಿಟ್ಟುಗಳು ಅಂತ ಇದಾವೆ, ಅದಕ್ಕೆಲ್ಲ ಹಾರಾಟದ ಶಕ್ತಿ ವಿಂಗ್ಸ್ ಡೆವಲಪ್ಮೆಂಟ್ ಚೆನ್ನಾಗಿರುತ್ತೆ, ಹಾರಾಟದ ಶಕ್ತಿ ಇರುತ್ತೆ. ಆದರೆ ಈ ಪರ್ಟಿಕ್ಯುಲರ್ ಏನು ಥ್ರಿಪ್ಸ್ ಇದೆ ಇದಕ್ಕೆ ಹಾರಾಟದ ಶಕ್ತಿ ಕಡಿಮೆ ಇರುತ್ತೆ. ಇದು ಗಾಳಿಯನ್ನು ಅವಲಂಬನೆ ಮಾಡ್ಕೊಂಡಿರ್ತದೆ, ಗಾಳಿಯಿಂದ ಮತ್ತೊಂದು ಕಡೆಗೆ ಹೋಗ್ತಾ ಇರುತ್ತೆ. ಸೊ ಯಾವಾಗ ಇದು ನೀರುಳ್ಳಿಗಿನ ದೊಡ್ಡದಾಗ ಹೀಟಲ್ಲಿರುತ್ತೆ ಮೆಕ್ಕೆಜೋಳ, ಸೊ ಅವಾಗ ಇದು ಇದರ ಒಳಗಡೆ ಬರೋದನ್ನ ತಡೀತೈತೆ. ಸೊ ಹಂಗಾಗಿ ಇದು ಒಂದು ಹತೋಟಿ ಮಾಡ್ದಂಗೆ ಆಗುತ್ತೆ. ಇನ್ನೊಂದು, ನಾವು ಈ ಆ್ಯಕ್ಚುಲಿ ಈ ಥ್ರಿಪ್ಸ್ ಅಂತ ಯಾವುದೇ ಒಂದು ಕೀಟ ಆಹಾರವನ್ನು ಹುಡುಕ್ಬೇಕಾದ್ರೆ ಬಣ್ಣ ಅದರ ಇದು ವಾಸನೆಗೆ ಬರ್ತಕ್ಕಂಥದ್ದು, ಅಂದರೆ ಅದರ ಎಲೆಯ ವಾಸನೆಗೆ ಎಲ್ಲಿ ಇದ್ರೂ ಬಂದರೂ ನಂದು ಇದು ಆಹಾರ ಅಂತ ಬರುತ್ತೆ. ಇಲ್ಲಿ ಏನಾಗುತ್ತೆ ಮುಖ್ಯವಾಗಿ ಈ ಹಳದಿ ಬಣ್ಣಕ್ಕೆ ಈ ಹುಳ ಆಕರ್ಷಣೆ ಆಗುತ್ತೆ. ಸೊ ಹಳದಿ ಬಣ್ಣದ ಏನಾಗುತ್ತೆ, ನಾವು ಹಳದಿ ಬಣ್ಣದ ಡಬ್ಬುಗಳು ಅಥವಾ ತಗಡನ್ನು ರೆಡಿ ಮಾಡ್ಕೊಂಬಿಟ್ಟು 15 ದಿನದಲ್ಲೇ ಸ್ಟಾರ್ಟ್ ಆಗುತ್ತೆ. ಸೊ 15 ದಿನ ಈ ಇದು ಏನು ಪೈರ್ ಇದೆಯಲ್ಲ ಮ್ಯಾಕ್ಸಿಮಮ್ 2 ಅಡಿ ಬೆಳಿತೈತೆ. ಸೊ 2 ಅಡಿಯಷ್ಟು ನಾವು ಏನು ಮಾಡಬೇಕು, ಗೂಟುಗಳನ್ನ ರೆಡಿ ಮಾಡ್ಕೋಬೇಕು. ಗೂಟುಗಳು 1 ಎಕರೆಗೆ 20 ಗೂಟುಗಳು ಹಾಕ್ಬಿಟ್ಟು, ಇಲ್ಲ ಈ ಡಬ್ಬುಗಳಾದರೂ ರೌಂಡ್ ಇರತಕ್ಕಂಥ ಡಬ್ಬುಗಳಿಗೆ ಹಳದಿ ಬಣ್ಣವನ್ನು ಪೇಂಟ್ ಮಾಡಿ ಹಾಕಿ ಅದಕ್ಕೆ ಹರಳೆಣ್ಣೆಯನ್ನು ಸವರ್ತಾ ಹೋದರೆ ಏನಾಗುತ್ತೆ, ಅವು ಬಂದು ಹಳದಿ ಬಣ್ಣಕ್ಕೆ ಆಕರ್ಷಣೆ ಆಗೋದ್ರಿಂದ ಅದು ಅಂಟು ಬರ್ತವೆ, ಬಂದ್ಬಿಟ್ಟು ಅಲ್ಲಿ ಕೂರ್ತವೆ. ಅವಾಗ ಏನಾಗುತ್ತೆ, ಹರಳೆಣ್ಣೆ ಇರೋದ್ರಿಂದ ಅಂಟಿನ ಗುಣ ಇರೋದ್ರಿಂದ ಅದಕ್ಕೆ ಅಂಟ್ಕೊಂತವೆ. ಸೊ ಒಂದು ಹುಳ ಒಂದು ಪ್ರೌಢ ಕೀಟ ಅಂಟ್ಕೊಂತಂದ್ರೆ 50 ಹುಳುಗಳನ್ನ ನಾವು ನಾಶ ಮಾಡ್ದಂಗೆ ಇದನ್ನು ಕಂಟಿನ್ಯೂಸ್ ನಾವು ಬೆಳೆ ಕಟಾವಾಗೋವರೆಗೂ ಇದನ್ನು ಕ್ರಿಯೆಯನ್ನು ಪಾಲಿಸ್ತಾ ಹೋಗ್ಬೇಕು. ಅಂದರೆ 5 ದಿನಕ್ಕೊಂದ್ಸರಿ ನಾವು ಎಣ್ಣೆಯನ್ನು ಸವರ್ತಾ ಹೋಗ್ಬೇಕು, ಕ್ಲೀನ್ ಮಾಡ್ತಾ ಆ ಡಬ್ಬ ಅಥವಾ ತಗಡನ್ನು ಉಪಯೋಗಿಸಿರಿ. ತಗಡು ಉಪಯೋಗಿಸಿರಿ, 2 ಕಡೆ ಬಣ್ಣವನ್ನು ನೋಡಬೇಕು. ಇದು ಎಣ್ಣೆ ಹಚ್ಚಬೇಕಾದ್ರೆ ಪ್ರತಿ ಸಾರಿ ಅದನ್ನು ಕ್ಲೀನ್ ಮಾಡಿಬಿಟ್ಟು ಸವರ್ತಾ ಹೋಗ್ಬೇಕು ಎಣ್ಣೆಯನ್ನು. ಹಂಗೆ ಮಾಡ್ತಾ ಹೋದರೆ ನಾವು ಸುಮಾರು ಭಾಗ ಆ ಕೀಟವನ್ನು ಹತೋಟಿ ಮಾಡ್ಬೋದು. ಮತ್ತು ಇದಕ್ಕೆ ಇಷ್ಟು ಮಾಡಿ ನಮಗೆ ಏನಾದರೂ ಒಂದು ವೇಳೆ ಕೀಟಗಳು ಇನ್ನೂ ಕಂಡುಬಂತಂದರೆ ನಾವು ಅವಾಗ ರಾಸಾಯನಿಕ ಇದು ಪದ್ಧತಿಗೆ ಹೋಗ್ಬೇಕಾಗುತ್ತೆ. ಹಲವಾರು ಕೀಟನಾಶಕಗಳಿದ್ದಾವೆ, ಇಮಿಡೋಕ್ಲೋಪ್ರಿಡ್ ಇದೆ, ಪ್ರತಿ ಲೀಟರ್ ನೀರಿಗೆ 1/2 ml ಹಾಕೊಂಡು ಸಿಂಪಡಣೆ ಮಾಡ್ಬೋದು. ಆಮೇಲೆ ಥಯಾಮೆಥಾಕ್ಸಾಮ್ ಒಂದು ಸ್ಯಾವಿಗೆ ರೂಪದಲ್ಲಿ ಸಿಗುತ್ತೆ, ಅದು ಪ್ರತಿ ಲೀಟರ್ ನೀರಿಗೆ 10 ಲೀಟರ್ ನೀರಿಗೆ 3 ಗ್ರಾಮ್ ಹಾಕೊಂಡು ಸಿಂಪಡಣೆ ಮಾಡ್ಬೋದು. ಇನ್ನೊಂದು ಕಾಂಬಿನೇಷನ್ ರೂಪದಲ್ಲಿ ಬರುತ್ತೆ, 2 ಕೀಟನಾಶಕಗಳು ಅಂದರೆ ಇಮಿಡೋಕ್ಲೋಪ್ರಿಡ್ಡು ಮತ್ತು ಸಿಫೇಟ್ ಅಂತ ಬರುತ್ತೆ, ಅವನ್ನು ಕಾಂಬಿನೇಷನ್ ರೂಪದಲ್ಲಿ ಸಿಗುತ್ತೆ, ಅದು ಪ್ರತಿ ಲೀಟರ್ ನೀರಿಗೆ 2 ಗ್ರಾಮ್ ಹಾಕೊಂಡು ಸಿಂಪಡಣೆ ಮಾಡ್ಬೋದು. ಇದು ಥ್ರಿಪ್ಸ್ನ ಹತೋಟಿ ಮಾಡೋದು ಹೆಂಗೆ ಅಂತ, ಇನ್ನೊಂದು ತಪ್ಪುಳ ಅಂತ ಬರುತ್ತೆ, ಇದು ತಂಬಾಕು ಹುಳ ಅಂತಂದು ಕರಿತೀವಿ. ಸಾಕಷ್ಟು ಬೆಳೆನಲ್ಲಿ ನಮಗೆ ಹಾವಳಿ ಮಾಡ್ತಕ್ಕಂಥ ಒಂದು ಟೊಮ್ಯಾಟೋದಲ್ಲಿ ಹಾವಳಿ ಮಾಡ್ತಿದೆ, ಇದರಲ್ಲಿ ಸುಮಾರು ಬೆಳೆನಲ್ಲಿ ತೊಗರಿನಲ್ಲಿ ಬರುತ್ತೆ ಈ ಥರದ್ದೆಲ್ಲ. ಆಮೇಲೆ ಇದರಲ್ಲಿ ಹರಳಲ್ಲಿ ಪ್ರಮುಖವಾದ ಕೀಟ ಇದು ತಂಬಾಕು ಹುಳ. ಸೊ ಈ ಹುಳ ಆ್ಯಕ್ಚುಲಿ ತಪ್ಪಲಲ್ಲಿ ಸೇರ್ಕೊಂಬಿಟ್ಟು ಒಳಭಾಗದಲ್ಲಿ ಪೈಪ್ ಒಳಗಡೆ ಸೇರ್ಕೊಂಬಿಟ್ಟು ಹಸಿರನ್ನ ಕೆರೆ ತಿಂದು ಒಂದು ಪರೆ ಹೆಂಗೆ ಕಾಣ್ತಾ ಇರುತ್ತೆ, ಬೆಳ್ಳು ಕಾಣ್ತಾ ಇರುತ್ತೆ, ಆದರೆ ನಿಮಗೆ ಕಟ್ ಮಾಡಿರುತ್ತೆ, ಅದರಲ್ಲೆಲ್ಲ ಇಕ್ಕೆಲ್ಲ ಸೇರ್ಕೊಂಡಿದೆ. ಆ ಥರದ್ದು ಹುಳ ಏನಾದರೂ ಕಂಡು ಬಂದರೆ ಸಾಮಾನ್ಯ ನಮ್ಮಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಕಾಣ್ತಾ ಇದೆ, ನಮಗೆ ಮೇಜರಾಗಿ ಕಾಣ್ತಕ್ಕಂಥದ್ದು ಥ್ರಿಪ್ಸು. ಸೊ ಈ ಹುಳ ಕಾಣ್ತಾ ಇರುತ್ತೆ, ಇದು ಒಂದು ವೇಳೆ ಏನಾದರೂ ನೀವು ನೋಟಿಸ್ ಮಾಡಿದರೆ ಗುರುತಿಸಿದರೆ ನೀವು ಹಲವಾರು ಕೀಟ ಎಮಮೆಕ್ಟಿನ್ ಬೆಂಜೈಟ್ ಅಂತ ಸಿಗುತ್ತೆ, ಅದನ್ನು ನೀವು ಸಿಂಪಡಣೆ ಪ್ರತಿ ಲೀಟರ್ ನೀರಿಗೆ 10 ಲೀಟರ್ ನೀರಿಗೆ 3 ಗ್ರಾಮ್ ಹಾಕೊಂಡು ಸಿಂಪಡಣೆ ಮಾಡ್ಬೋದು. ಹಸಿಪೇಟು ಸಿಂಪಡಣೆ ಮಾಡೋದ್ರಿಂದ 2 ಹುಳುಗಳು, ಒಂದು ಥ್ರಿಪ್ಸನ್ನು ಹತೋಟಿ ಮಾಡ್ಬೋದು, ಮತ್ತು ಈ ತಂಬಾಕು ಹುಳವನ್ನು ಹತೋಟಿ ಮಾಡ್ಬೋದು. ಹಸಿಪೇಟ್ ಆದರೆ ನೀವು 1-1.5 ಗ್ರಾಮ್ ಹಾಕೊಂಡು ಪ್ರತಿ ಲೀಟರ್ ನೀರಿಗೆ ಹಾಕೊಂಡು ಸಿಂಪಡಣೆ ಮಾಡ್ಬೋದು. ಇಷ್ಟು ಮಾಡೋದ್ರಿಂದ ಈ ಕೀಟಗಳು ಮತ್ತೆ ರೋಗಗಳನ್ನ ಹತೋಟಿ ಮಾಡಬಹುದು. ಸರ್, ಈಗ ನೀವು ಹೇಳ್ದಂಗೆ ಈ ಥ್ರಿಪ್ಸ್ನೇ ನಮ್ಮ ರೈತ ಬಾಂಧವರು ಮಜ್ಜಿಗೆ ರೋಗ ಅಂತ ಕರೀತಾರೆ, ಇನ್ನು ಕೆಲವು ರೈತರು ಈ ಕೋತಿ ರೋಗ ಅಂತಾರೆ, ಅದ್ಯಾವ ಥರ ರೋಗ, ಯಾವ ಲಕ್ಷಣ ಇರುತ್ತೆ ಅದು? ಈಗ ನೀವು ಇದು ಹೇಳಿದ್ದ ಇದರಲ್ಲೇ ಅದನ್ನ ಕೋತಿ ರೋಗ ಅಂತ ಅಂದ್ಕೋಬಹುದಾ ನಮ್ಮ ರೈತ ಬಾಂಧವರು ಆಡ ಭಾಷೆಯಲ್ಲಿ? ಇಲ್ಲ, ಕೋತಿ ರೋಗ ಅಂದ್ರೆ ಬೇರೆ ಇದೆ. ಕೋತಿ ರೋಗ ಅಂದ್ರೆ ಬಾಲ, ಕೋತಿದ ಬಾಲ ಹೆಂಗೆ ಬೆಂಡಾದಂಗಿರುತ್ತೆ ಆಕ್ಚುಲಿ. ಇಲ್ಲಿ ಕೋತಿ ಆಕ್ಚುಲಿ ಅದು ಸುಮಾರು ಒಂದು ನನಗೆ ಕಳೆದ ಒಂದು 15 ವರ್ಷದಿಂದ ನಾವು ನೋಡಿದ್ದೀವಿ ಇದನ್ನು ಫ್ಲಾಟಲ್ಲಿ. ಇದು ಯಾವುದರಿಂದ ಆಗ್ತಿದೆ, ಪೋಷಕಾಂಶದ ಆಗ್ತಿದೆ, ಇದಕ್ಕೂ ಸಾಕಷ್ಟು ಟೆಸ್ಟಿಂಗ್ ನಡೀತಾ ಇದೆ, ಪರಿಶೀಲನೆ ಮಾಡ್ತಾ ಇದ್ದಾರೆ. ಇದು ಫಸ್ಟ್ ನಿಮ್ಗೆ ಹೆಂಗಿರುತ್ತೆ ಅಂತ ನಾನು ಹೇಳ್ತೀನಿ. ಒಂದು ವೇಳೆ ಕೋತಿ ರೋಗ ಬಂತಂದರೆ ತಪ್ಪಲು ಹೆಂಗೆ ಸೈಜ್ ಇರುತ್ತಾ ಅದೇ ಸೈಜು ಇದು ಗೆಡ್ಡೆನ ಅಷ್ಟೇ ಸೈಜ್ ಇರುತ್ತೆ, ಬೆಳವಣಿಗೆ ಆಗಲ್ಲ, ಬೆಂಡಾಗುತ್ತೆ. ಬೆಂಡಾಗಿ ಇದರಿಂದ ಗೆಡ್ಡೆಯಿಂದ ಈ ಒಂದು 2 ಇಂಚು ಬೆಂಡಾಗಿರುತ್ತೆ, ತಳದಿಂದ ತಪ್ಪಲವರೆಗೂ ಬೆಂಡಾಗಿರುತ್ತೆ, ಒಂದು ಸೈಡ್ ಬೆಂಡಾಗಿರುತ್ತೆ. ಇದು ಲಕ್ಷಣ ಅದು. ಇದಕ್ಕೆ ಇನ್ನು ನಡೀತಾ ಇದೆ, ಯಾವ್ದ್ರಿಂದ ಆಗ್ತಾ ಇದೆ ಅಂತಂದು ಪೋಷಕಾಂಶ ಇರ್ಬೋದು. ಈ ಒಂದ್ ವೇಳೆ ಇದೇನೋ ಕಣ್ತಂದ್ರೆ ನೀವು ಜಿಂಕ್ ಅನ್ನ ಲಘು ಪೋಷಕಾಂಶವನ್ನು ಸಿಂಪಡಣೆ ಮಾಡಿದ್ರೆ ಸ್ವಲ್ಪ ರೈತರು ಎಕ್ಸ್ಪ್ರೆಸ್ ಮಾಡಿದ ಕಡಿಮೆ ಆಗ್ತಾ ಇದೆ ಸರ್ ಅಂತ ಕೆಲವು ಕಡೆ ಹೇಳಿದ್ದಾರೆ. ಇದು ಇನ್ನ ಇದರಲ್ಲಿದೆ, ಪರಿಶೀಲನಾ ಹಂತದಲ್ಲಿದೆ ಇದು. ಈಗ ಇನ್ನು ಕೆಲವು ರೈತರು ಈ ಮಗಿ ಮಳೆ ಬಂದ್ರೆ ನಮ್ಗೆ ಜಾಸ್ತಿ ತೊಂದರೆ ಆಗುತ್ತೆ, ಇಳುವರಿ ಕುಂಠಿತ ಆಗುತ್ತೆ, ರೋಗಗಳು ಜಾಸ್ತಿ ಬರ್ತವೆ ಅಂತಾರೆ, ಅದು ಎಷ್ಟು ಸತ್ಯ ಅಂತ ಸತ್ಯ? ಮಳೆ ಬಂದ್ರೆ ನಾನು ಆಕ್ಚುಲಿ ನಾನು ಮಾತಾಡುವಾಗ ಹೇಳಿದೆ, ಮಳೆ ಆಕ್ಚುಲಿ ಇಲ್ಲಿ ಈಗ ಕಪ್ಪು ಮಣ್ಣಲ್ಲಿ ರೋಗ ಜಾಸ್ತಿ ಆಗುತ್ತೆ. ಕಾರಣ ಏನಂದ್ರೆ ಅಲ್ಲಿ ಚೆನ್ನಾಗಿ ಮಳೆ ಆಯ್ತಂದ್ರೆ ನೀರು ಕಟ್ತಾ ಇರ್ತಾರೆ, ಹಂಗಾಗಿ ಏನಾಗುತ್ತೆ ಉಸಿರಾಟದ ಪ್ರಾಬ್ಲಮ್ ಇರುತ್ತೆ. ಉಸಿರಾಟ ಈಗ ಮರಳ ಮಿಶ್ರಿತ ಮಣ್ಣಲ್ಲಿ ಸಾಕಷ್ಟು, ಎಷ್ಟು ಮಳೆ ಬಂದ್ರೂ ಒಂದೇ ದಿನಕ್ಕೆ ಕೆಳಭಾಗ ಬಸಿದೋಗೋದ್ರಿಂದ ಏನು ಪ್ರಾಬ್ಲಮ್ ಆಗಲ್ಲ. ಆದರೆ ಒಂದು ವೇಳೆ ಮೋಡಮುಚಿತ ವಾತಾವರಣ ಇತ್ತಂದ್ರೂ ಅಲ್ಲಿನೂ ಸಹ ಪ್ರಾಬ್ಲಮ್ ಆಗುತ್ತೆ. ಇದಕ್ಕೆ ವಿಪರೀತ ಮಳೆ ಆಗಿ ಮೋಡಮುಚಿತ ವಾತಾವರಣ ಇದ್ದರೆ ಡೆಫಿನೆಟ್ ಆಗಿ ಈ ಥರದ ರೋಗಗಳು ಬಂದೇ ಬರ್ತವೆ. ಬಟ್ ಬಂದಾಗ ನಾವು ಈ ನಾನು ಏನು ಹೇಳಿದ ಆ ಕ್ರಮಗಳನ್ನ ಅನುಸರಿಸಿದ್ರೆ ಒಳ್ಳೇದು. ಈಗ ನೀವು ಕೃಷಿ ವಿಜ್ಞಾನಿಗಳು ಸಾಕಷ್ಟು ಹೇಳ್ತಾ ಇರ್ತೀರ, ನಾವೇನೇ ಮೇಲ್ಗೊಬ್ಬರ ಕೊಡೋದಿದ್ರೂ ಒಂದು 60 ದಿವಸದೊಳಗಡೆ ಕೊಟ್ಟು ಮುಗಿಸ್ಬೇಕು ಅಂತ. 60 ದಿವಸದ ಮೇಲ್ಗಡೆ ನಾವೇನಾದ್ರೂ ರಾಸಾಯನಿಕ ಗೊಬ್ಬರ ಬಳಸೋದ್ರಿಂದ ಏನಾದರೂ ಗೆಡ್ಡೆ ಕೊಳೆಯ ಸಾಧ್ಯತೆ, ಸ್ಕಿನ್ ಔಟ್ ಆಗೋದು, ಈ ಥರ ಏನಾದ್ರು ಪ್ರಾಬ್ಲಮ್ ಆಗೋ ಸಾಧ್ಯತೆ ಇರುತ್ತೆ ಸರ್? ಈಗ ಇದನ್ನು ಆಕ್ಚುಲಿ ನಮ್ಮ ತೋಟಗಾರಿಕೆ ತಜ್ಞರು ಹೇಳೋ ಪ್ರಕಾರ ಒಂದು ತಿಂಗಳು ಕಟಾವಿನ ಒಂದು ತಿಂಗಳು ಮುಂಚೆನೆ ನಾವು ಸ್ಟಾಪ್ ಮಾಡ್ಬೇಕು ರಾಸಾಯನಿಕವನ್ನು. ಯಾಕಂದ್ರೆ ಇನ್ನು ಕೊಡ್ತಾ ಅಂದ್ರೆ ಏನಾಗುತ್ತೆ, ಮೇಲಿರ್ತಕ್ಕ ಸೆಪ್ಪೆ ಎಲ್ಲ ಇದಾಗ ವೀಕ್ ಆಗುತ್ತೆ, ಸಂಗ್ರಹಣಾ ಶಕ್ತಿನೂ ಕಡಿಮೆ ಆಗುತ್ತೆ. ಆದಷ್ಟು ನೀವು ಒಂದು ತಿಂಗಳಿಗಿನ ಮುಂಚೆನೆ ನೀವು ಆದಷ್ಟು ಶಿಫಾರಸು ಮಾಡಿರ್ತಕ್ಕಂಥ ಗೊಬ್ಬರವನ್ನು ಬಳಸಬೇಕಾಗುತ್ತೆ. ಮತ್ತೆ ಹೆಚ್ಚೆಚ್ಚು ನೀವು ಹೇಳ್ದಂಗೆ ಈ ಕೊಟ್ಟಿಗೆ ಗೊಬ್ಬರ, ಕಾಂಪೋಸ್ಟ್ ಗೊಬ್ಬರ, ಹಸಿರೆಲೆ ಗೊಬ್ಬರ, ಎರೆಹುಳು ಗೊಬ್ಬರ ಇಂಥದ್ದು ಬಳಸಿದ್ರೆ ಹೆಚ್ಚು ಅನುಕೂಲ ಆಗುತ್ತಾ? ಈ ಥರದ ಗೊಬ್ಬರ ಸಾವಯವ ಗೊಬ್ಬರಗಳು ಬಳಸಿದ್ರೆ ಒಳ್ಳೆಯದು. ಯಾಕಂದರೆ ಅದಕ್ಕೆ ಸಂಗ್ರಹಣಾ ಶಕ್ತಿ ಅಂತ, ಕೀಪಿಂಗ್ ಕ್ವಾಲಿಟಿ ಅಂತ ಕರಿತೀವಿ. ಬಹಳ ದಿನ ಸಂಗ್ರಹಣೆ ಮಾಡಿ ಮೊದಲೆಲ್ಲನ ಹಳೆ ಅಂದ್ರೆ ಒಂದು 15 ದಿವಸ ಹಿಂದಕ್ಕೆ ಹೋದ್ರೆ ನಾವು ಅವಾಗ ಏನು ನಾವು ರಾಸಾಯನಿಕಗಳು ಅಷ್ಟೊಂದು ಬೆಳೆಸ್ತಿರ್ಲಿಲ್ಲ. ಒಂದ್ಸರಿ ಅಥವಾ 2 ಸರಿ ಬರ್ತೀವಿ, ಆಮೇಲೆ ನಾವು ಬೆಳೆದಂತ ಪದಾರ್ಥವನ್ನ ಅದನ್ನ ಇದನ್ನ ಕಟ್ತಿದ್ವಿ ಮೇಲ್ಗಡೆ, ಬಿದಿರಿಗೆ ಹಾಕಿ ಕಟ್ತಾ ಇದ್ವಿ ಅಂದ್ರೆ ಇಳೆ ಬಿಡ್ತಿದ್ವಿ, ಬೇರ್ ಸಮೇತ ಹಾಕಿ ಜುಟ್ ಸಮೇತ ಇಟ್ಕೊಂಡು ಸುಮಾರು ದಿನ ಇರೋದು, ಬಾಳಿಕೆ ಬರೋದು. ಕಾರಣ ಏನಂದ್ರೆ ಅವಾಗ ಈ ತರದ ಗೊಬ್ಬರಗಳು ಇಷ್ಟೊಂದು ಗೊಬ್ಬರ ಬಳಸ್ತಿರ್ಲಿಲ್ಲ, ಸಾವಯವ ಗೊಬ್ಬರಗಳು ಜಾಸ್ತಿ ಬಳಸ್ತಾ ಇದ್ವಿ, ಕೊಟ್ಟಿಗೆ ಗೊಬ್ಬರಗಳು ಜಾಸ್ತಿ ಯಥೇಚ್ಛವಾಗಿ ಬಳಸ್ತಿದ್ವಿ. ಸಾಕಷ್ಟು ಟ್ರೈಕೋಡೋಮ ಇದೆ, ಯಾಕಂದ್ರೆ ಈ ಟ್ರೈಕೋಡೋಮ ಜೈವಿಕ ಶಿಲೀಂದ್ರನಾಶಕ ಏನಿದೆ ಅದು ಭೂಮಿನಲ್ಲಿ ಸಾಕಷ್ಟು ಸಂಖ್ಯೆನಲ್ಲಿ ಮೊದಲು ಇತ್ತು. ಯಾಕಂದ್ರೆ ಅದಕ್ಕೆ ಸಾವಯವ ವಸ್ತುನೇ ಅದಕ್ಕೆ ಆಧಾರ ಬೆಳೆಯೋದಕ್ಕೆ. ಸೊ ಇತ್ತೀಚಿನ ದಿನಗಳ ಏನೇನಾಗುತ್ತೆ, ಸಾವಯವ ಗೊಬ್ಬರ ಬಳಸೋದು ಕಡಿಮೆ ಆಗಿರೋದ್ರಿಂದ ಅದು ಟ್ರೈಕೋಡರ್ಮಾ ಕಡಿಮೆ ಆಗಿದೆ, ಹಂಗಾಗಿ ರೋಗ ರುಜಿನಗಳು ಜಾಸ್ತಿ ಆಗ್ತಾ ಇದೆ. ಸರ್, ಈಗ ಈ ತರ ರೋಗ ಕಂಡು ಬಂದಾಗ ನಮ್ಮ ರೈತ ಬಂದವರು ಜಾಸ್ತಿ ಗೊಬ್ಬರದ ಅಂಗಡಿಗೆ ಹೋಗ್ಬಿಟ್ಟು ಅಲ್ಲಿ ಅವ್ರು ಏನು ಶಿಫಾರಸ್ ಮಾಡ್ತಾರೋ ಆ ಥರ ಔಷಧಿಗಳನ್ನ ತಂದು ಸಿಂಪಡಣೆ ಮಾಡ್ತಾರೆ. ಆದಷ್ಟು ಈ ತೋಟಗಾರಿಕೆ ಇಲಾಖೆಗೆ ಹೋಗೋದು ಅಥವಾ ಕೃಷಿ ವಿಜ್ಞಾನ ಕೇಂದ್ರಗಳಿಗೆ ಬಂದು ನಿಮ್ಮಂಥ ವಿಜ್ಞಾನಿಗಳು ಭೇಟಿ ಮಾಡಿದರೆ ನೀವು ಸೂಕ್ತವಾದಂಥ ಪರಿಹಾರ ಸೂಚಿಸ್ತೀರ. ಆದರೆ ನಮ್ಮ ರೈತ ಬಂದವರು ಈ ಥರ ಒಂದು ಬೇರೆ ಬೇರೆ ಕಡೆ ನಾವು ಈ ಶಿಫಾರಸು ಪಡ್ಕೊಳೋದ್ರಿಂದ ಖರ್ಚು ಜಾಸ್ತಿ ಆಗುತ್ತೆ, ಮತ್ತು ಒಂದು ಥರ ರೋಗಕ್ಕೆ ಅವ್ರು 2-3 ಥರ ಔಷಧಿ ಕೊಟ್ಟು ಸಿಂಪಡಣೆ ಮಾಡೋದ್ರಿಂದ ಇದು ಹೆಚ್ಚು ಅನಾನುಕೂಲ ಆಗೋ ಸಾಧ್ಯತೆಯೂ ಇರುತ್ತೆ ಸರ್? ಹೌದು, ಯಾಕಂದರೆ ಈಗ ಅವ್ರದ್ದು ಏನಂದರೆ ಒಂದು ಮೈಂಡಲ್ಲಿ ಔಷಧಿ ಅಂಗಡಿ ಇರೋದು ಇಂತಿಂಥ ರೋಗ ಬರುತ್ತೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ಆ ಗೊತ್ತಿರೋದು ಏನು ಮಾಡುತ್ತೆ, ಒಂದು ಬಂದಿದೆಯೇ ಬಿಟ್ಟಿಲ್ಲ ಗೊತ್ತಿಲ್ಲ, ಅವರು ಸ್ಪೆಸಿಮನ್ ಕೆಲವು ಸರಿ ತರೋದು ಇಲ್ಲ, ಬಂದು ಹಿಂಗಾಗಿದೆ ಸ್ವಾಮಿ ಅಂತಾರೆ. ಅವಾಗ ಏನಾಗುತ್ತೆ, ಇನ್ನು ಬಂದಿಲ್ಲದ ಸಮೇತ ಇನ್ನೊಂದು ಔಷಧಿ ಕೊಡ್ತಾರೆ. ಸೊ ಆ ಥರದ್ದು, ಆಮೇಲೆ ಅದರ ಜೊತೆಗೆ 2-3 ಥರದ ಔಷಧಿಗಳು ಕೊಡ್ತಾರೆ, ಮತ್ತು ಸಸ್ಯ ಪ್ರಚೋದಕ ಟಾನಿಕ್ಗಳು ಕೊಡ್ತಾರೆ. 2-3 ಥರದ ಸಿಂಪಡಣೆ ನೀವು ಮಾಡ್ಬೇಕಾದ್ರೆ ಭಾರಿ ಕೇರ್ಫುಲ್ಲಾಗಿ ಮಾಡ್ಬೇಕು, ಯಾಕಂದರೆ ಯಾವ ಹೊಂದಾಣಿಕೆ ಇದೆಯೋ ಇಲ್ಲ ಗೊತ್ತಿಲ್ಲ. ಯಾಕಂದರೆ ಈಗ ಕೀಟನಾಶಕ ರೋಗನಾಶಕ ಅದು ಹೊಂದಾಣಿಕೆ ಇಲ್ಲ ಅಂದರೆ ನೀವು ಸಿಂಪಡಣೆ ಮಾಡಿದಾಗ ಸುಡುವಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಆದಷ್ಟು ಕೃಷಿ ವಿಜ್ಞಾನ ಕೇಂದ್ರ ಅಥವಾ ವಿಜ್ಞಾನಿಗಳನ್ನ ಅಥವಾ ತೋಟಗಾರಿಕೆ ಇಲಾಖೆನ ತಜ್ಞರನ್ನ ನೀವು ಸಂಪರ್ಕ ಮಾಡಿ ನೀವು ಸಿಂಪಡಣೆ ಮಾಡೋದು ಒಳ್ಳೇದು. ಕೊನೆದಾಗಿದ್ರೆ ನಮ್ಮ ರೈತ ಬಾಂಧವರು ನಾವು ಆದಷ್ಟು ಈ ರೋಗ ಬರೋಕ್ಕಿಂತ ಮುಂಚೆ ನಾವು ಹತೋಟಿ ಕ್ರಮಗಳನ್ನ ಅನುಸರಿಸೋದು ಹೆಚ್ಚು ಅನುಕೂಲ ಅಂತೀರಾ? ಹೌದು, ಯಾಕಂದ್ರೆ ರೋಗ ಬಂದ್ಮೇಲೆ ಕಷ್ಟ ಆಗುತ್ತೆ ಹತೋಟಿ ಮಾಡೋದು. ರೋಗ ಬರೋದಕ್ಕಿಂತ ಮುಂಚೆಲೇ ಮುನ್ನೆಚ್ಚರಿಕೆಯಾಗಿ ನಾವು ಏನ್ ಹೇಳಿದೋ ಈ ತರದ ಪದ್ಧತಿಗಳನ್ನ ಅಳವಡಿಸೋದ್ರಿಂದ ಕಡಿಮೆ ಖರ್ಚಾಗುತ್ತೆ, ಮತ್ತೆ ಪರಿಸರನು ಚೆನ್ನಾಗಿರುತ್ತೆ, ಮತ್ತೆ ಕೀಪಿಂಗ್ ಕ್ವಾಲಿಟಿ ಏನು ಸಂಗ್ರಹಣಾ ಶಕ್ತಿನೂ ಚೆನ್ನಾಗಿರುತ್ತೆ, ನಾವು ತಿಂದ್ರೂ ಸಹ ರೈತರಿಗೆ ಏನೂ ಆಗಲ್ಲ. ಸೊ ಇದನ್ನ ಆದಷ್ಟು ಮುನ್ನೆಚ್ಚರಿಕೆಯಾಗಿ ಮಾಡಿದ್ರೆ ಒಳ್ಳೇದು. ಬಹಳ ಸಂತೋಷ ಸರ್. ನಮ್ಮ ಈ ರೈತ ಬಂದರು ಈರುಳ್ಳಿನ ಸಾಕಷ್ಟು ಜನ ಬೆಳೀತಾರೆ, ಈರುಳ್ಳಿಯಲ್ಲಿ ಬರ್ತಕ್ಕಂಥ ಪ್ರಮುಖ ಕೀಟ ಹಾಗೂ ರೋಗಗಳ ಬಗ್ಗೆ ಸಾಕಷ್ಟು ಮಾಹಿತಿ ತಿಳಿಸ್ಕೊಟ್ರಿ, ಅಲ್ಲದೆ ಅದ ಹತೋಟಿ ಕ್ರಮಗಳ ಬಗ್ಗೆನೂ ಸಾಕಷ್ಟು ರೈತ ಬಂದವ್ರಿಗೆ ಮಾಹಿತಿ ತಿಳಿಸ್ಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ.